ಕರ್ತವ್ಯಂಷ್ಯತಿ ಏಕಾಂತೆ ಪುತ್ರ ಏಕಾಂತೆ ಪರಿದೇವಯಾಂಚಕಾರ ತಾನೊಬ್ಬನೇ ಕುಳಿತುಕೊಂಡು ಪರಿದೇವನ ಆ ವಿಷಯದ ಬಗ್ಗೆ ಅವನು ಚಿಂತನೆಯನ್ನು ಪ್ರಾರಂಭ ಮಾಡ್ತಾನೆ. ಪರಿದೇವನ ಬಹಳ ಸುಂದರವಾದ ಶಬ್ದ ಪರಿದೇವಯ. ಪರಿದೇವಯಾಂ ಚಕಾರ, ಪರಿದೇವಯಾಂಚಕಾರ. ಸ್ವಲ್ಪ ಸ್ವಲ್ಪ ನೋವಿದೆ, ಚಿಂತನೆ ಮಾಡುವ ವಿವೇಕವೂ ಇದೆ. ಅದೊಂಥರ ಮಿಶ್ರವಾದ ಭಾವನ. ಪರಿದೇವನ ಅಂದರೆ ಒಂಥರ ಮಿಶ್ರವಾದ ಭಾವನ. ಕೆಲವು ಸಲ ದುಃಖ ಆದಾಗ ನಾವು ವಿವೇಕ ಕಳ್ಕೊಂಡ್ಬಿಡ್ತೀವಿ. ವಿವೇಕ ಭಾರೀ ಪ್ರಮಾಣದಲ್ಲಿ ಎಚ್ಚರ ಇದ್ದಾಗ ನಮಗೆ ಭಾವನಾತ್ಮಕವಾದ ಯಾವ ಫೀಲಿಂಗ್ಸ್ ಇರೋದಿಲ್ಲ. ಇವನಲ್ಲಿ ಇವೆರಡೂ ಇವೆ. ಈಗ ಆ ಪರಿದೇವನ ಶಬ್ದ ಭಾರಿ ಸುಂದರವಾದ ಶಬ್ದ. ಅಲ್ಲಿ ಸೈಕಾಲಜಿಕಲ್ ಫೀಲಿಂಗ್ಸು ಇದೆ. ಏನಪ್ಪ ಅಂದರೆ ಯಮನತ್ರ ನಾನು ಕಳಿಸ್ತಾ ಇದ್ದಾನಲ್ಲ ನಮ್ಮಪ್ಪ. ಯಮನತ್ರ ಹೋಗೋದಂದ್ರೆ ಏನು? ಇವನ ಪಾಲಿಗೆ, ಈ ಲೋಕದ ಪಾಲಿಗೆ, ಈ ಜಗತ್ತಿನ ಪಾಲಿಗೆ ನಾನು ಇಲ್ಲ ಅಂತಲೇ ಅರ್ಥ. ಇಂಥ ಒಂದು ಸುಂದರವಾದಂಥ ಕಾಡು, ಇದೆಲ್ಲವನ್ನು ಬಿಟ್ಟುಕೊಟ್ಟು ನನ್ನನ್ನು ಬೆಳೆಸಿದಂತಹ ತಂದೆಯನ್ನು ಬಿಟ್ಟುಕೊಟ್ಟು ಯಮನತ್ರ ನಾನು ಹೋಗಬೇಕಲ್ಲ ಅನ್ನುವ ನೋವಿದೆ. ಅಲ್ಲಿ ಯಾಕೆ ತಾನೇ ಅವನು ಕಳಿಸಿರಬಹುದು ನನಗೆ ಅಲ್ಲಿ ಅನ್ನುವ ವಿವೇಕವೂ ಇದೆ. ಈ ಎರಡೂ ಮಿಶ್ರವಾದಂಥ ಸ್ಥಿತಿಯನ್ನು ಪರಿದೇವನ ಅಂತ ಕರಿತೆ. ಅವನು ಕೂತ್ಕೊಂಡು ಚಿಂತೆ ಮಾಡ್ದ ಅಂತ ಹೇಳಿದ್ರೊಳಗ ಭಾರಿ ಸುಲಭದ ಹೇಳಿಬಿಡ್ಬೋದು. ಆ ಚಿಂತೆ ಒಳಗೆ ಏನದ? ದುಃಖದ, ನೋವದ, ಡಿಸಪಾಯಿಂಟ್ಮೆಂಟ್ ಇದೆ, ನಿರಾಶೆ ಇದೆ, ವಿವೇಕದ ಜಾಗೃತಿಯೂ ಇದೆ, ಕೊರಗೂ ಇದೆ, ಎಲ್ಲ ತುಂಬಿಕೊಂಡಿದೆ. ಅದಕ್ಕೆ ನಾನು ಹೇಳಿದೆ ಸೈಕಲಾಜಿಕಲ್ ಫೀಲಿಂಗ್ಸ್ ಇವೆ ಮತ್ತು ವಿವೇಕದ ಜಾಗೃತಿಯೂ ಇದೆ. ಹೀಗಾಗಿ ಅವನು ಯೋಚನೆ ಮಾಡ್ತಾ ಕೂತ್ಕೊಂಡ. ಕಥಂ ಇತಿ ಉಚ್ಯತೆ, ಹೇಗೆ ಯೋಚನೆ ಮಾಡಿದ, ಯಾವ ಥರ ಯೋಚನೆ ಮಾಡಿದ? ತನ್ನ ಸೈಕಲಾಜಿಕಲ್ ಫೀಲಿಂಗ್ಸ್ನ ಹೇಳ್ಕೊಳ್ಳಿಕ್ಕೆ ಹೋಗಿಲ್ಲ. ಅವನು ವಿಚಾರ ಮಾಡ್ತಾನೆ. ಬಹೂನ ಪ್ರಥಮ ಏಮಿ, ನಾನು ನನ್ನ ತಂದೆ ನಡೆಸುವ ಕ್ಲಾಸಿನಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್. ನಾನು ಭಾರಿ ಉತ್ತಮನಲ್ಲದೆ ಹೋದರೂ ಕೂಡ ಪ್ರಥಮ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಅವಶ್ಯವಾಗಿಯೂ ಕೂಡ ನಾನು ಫಸ್ಟ್ ಬೆಂಚ್ ಸ್ಟೂಡೆಂಟ್, ಫ್ರಂಟ್ ಲೈನ್. ಫ್ರಂಟ್ ಲೈನ್ಗಳು ಸಾಕಷ್ಟು ಬಂದಿರ್ತಾರೆ, ಅವರೆಲ್ಲರಲ್ಲೂ ಶ್ರೇಷ್ಠ ಅಂತ ನಾನು ಹೇಳಿಕ್ಕೆ ಹೋಗೋದು. ನಾನು ಫ್ರಂಟ್ ಲೈನ್ ಸ್ಟೂಡೆಂಟ್. ಇನ್ನು ಅಧಮ ವಿದ್ಯಾರ್ಥಿ ಅಂತ ಕರೀತಾರೋ ನನಗೆ, ಚೇಚ್ಛೆ ಅಂತಹ ಅಧಮತೆಯನ್ನು ನಾನು ಇಟ್ಕೊಂಡಿಲ್ಲ. ಬಹುಶಃ ಮಧ್ಯಮನಿರಬಹುದು. ಈಗ ನಾನು ಫ್ರಂಟ್ ಲೈನ್ ಸ್ಟೂಡೆಂಟ್ ಆದರೂ ಕೂಡ ಇಂಥ ಆ್ಯಕ್ಷನ್ ತುಂಬ ಅವಶ್ಯಕತೆ ಇಲ್ಲ. ನಾನೇನೋ ಕೆಲವು ತಪ್ಪು ಮಾಡಿರ್ತೀನಿ, ಇಂಥ ಶಿಕ್ಷೆ ಕೊಡೋದ. ಏನು ಶಿಕ್ಷೆ? ಯಮನಲ್ಲಿ ಕೊಟ್ಟಿನ ಹೋಗು. ಇಲ್ಲ ಇಲ್ಲ, ಬಹುಶಃ ಯಾಕೆ ಹೀಗೆ ನಮ್ಮಪ್ಪ ಮಾಡ್ದ? ಬಹು ನಾಂ ಏಮಿ ಮಧ್ಯಮ, ನಾನು ಅಧಮನಲ್ಲದೆ ಹೋಗಿರ್ಬೋದು, ಆದರೆ ಅವಶ್ಯವಾಗಿಯೂ ಮಧ್ಯಮನಿದ್ದೆ. ಉತ್ತಮ ವಿದ್ಯಾರ್ಥಿ ಅಲ್ಲದೇ ಇರಬಹುದು, ಆದರೆ ಉತ್ತಮ ವಿದ್ಯಾರ್ಥಿಗಳಲ್ಲಿ ನಾನು ಒಬ್ಬನಿದ್ದೇನೆ, ಗೊತ್ತಿಲ್ಲ. ಸೊ ಇಂತಹ ನನ್ನನ್ನು ಕಿಗುಮ್ ಸ್ವಿತ್, ಯಾವ ಕಾರಣದಿಂದಾಗಿ ಯಮಸ್ಯ ಕರ್ತವ್ಯ, ಯಮನಲ್ಲಿ ಕಳಿಸಬೇಕಾಗಿದೆ, ನಾನು ತಗೊಂಡು ಯಮ ಏನು ಮಾಡ್ತಾನೆ? ಆಫ್ಟರ್ ಆಲ್ 12 ವರ್ಷ ಹುಡುಗ ನಾನು, ನಾನು ಏನು ತಾನೇ ಯಮಲೋಕದಲ್ಲಿ ಯಮನ ಸೇವಾ ಮಾಡಲಿಕ್ಕೆ ಸಾಧ್ಯ? ಯನ್ಮಯ ಅದ್ಯ ಕರಿಷ್ಯತಿ, ನಾನು ಏನು ಮಾಡಬೇಕು ಅಂತ ಬಯಸಿ ನಮ್ಮಪ್ಪ ನನ್ನನ್ನು ಅಲ್ಲಿ ಕಳಿಸ್ತಾ ಇದ್ದಾನೆ. ಅಂದರೆ ನಮ್ಮಪ್ಪನ ಮನಸ್ಸಿನಲ್ಲಿ ನಾನು ಅಲ್ಲಿ ಹೋಗಿ ಏನು ಮಾಡಬೇಕು ಅಂತ ಇದೆ ಅನ್ನುವ ಈ ಸಂಗತಿಗಳನ್ನು ಅವನು ಮ್ಯಾನಿಪ್ಯುಲೇಟ್ ಮಾಡಿ ವಿಚಾರ ಮಾಡ್ತಾ ಕೂತ್ಕೊಂಡಿದ್ದಾನೆ, ಚಿಂತನೆ ಮಾಡ್ತಾ ಕೂತ್ಕೊಂಡಿದ್ದಾನೆ. ಸ್ವಲ್ಪ ನೋವು ಕೂಡ ಅದರ ಜೊತೆಗೆ ಮಿಶ್ರವಾಗಿದೆ. ಆ ನೋವು ಸಹಿತವಾದ ಆ ಚಿಂತನೆಯನ್ನು ಈ ಶ್ಲೋಕದಲ್ಲಿ 4 ಶಬ್ದಗಳಲ್ಲಿ ಹೇಳಿದ್ದಾರೆ. ಒಂದು, ನಾನು ಉತ್ತಮ ವಿದ್ಯಾರ್ಥಿಯೂ ಅಲ್ಲ, ಅತ್ಯುತ್ತಮ ವಿದ್ಯಾರ್ಥಿನ ಆಗಿರಲಿಕ್ಕಿಲ್ಲ, ಆದರೆ ಆ ಬೆಂಚನ್ನು ನಾನು ಉಂಡಿದ್ದೇನೆ. ನಾನು ಅಧಮ ವಿದ್ಯಾರ್ಥಿ ಅಲ್ಲ, ನಾನು ಮಧ್ಯಮನಂತೂ ಇದ್ದೇ ಇದ್ದೇನೆ. ಇಂತಹ ನನಗೆ ಇಂಥ ದೊಡ್ಡ ಆ್ಯಕ್ಷನ್ ತಗೊಳ್ಳೋ ಅವಶ್ಯಕತೆ ಇದ್ದಿದ್ದಿಲ್ಲ. ಮತ್ತು ಅಲ್ಲಿಗೂ ಕೂಡ ನಾನು ಅಲ್ಲಿ ಹೋಗಿ ಏನು ತಾನೇ ಮಾಡಲಿಕ್ಕೆ ಸಾಧ್ಯ? ನಮ್ಮ ತಂದೆ ಮನಸ್ಸಿನಲ್ಲಿ ನಾನು ಏನು ಮಾಡಬೇಕು ಅಂತ ಇದೆ. ಕರಿಷ್ಯತಿ, ಅಲ್ಲಿ ಪ್ರಥಮ ಪುರುಷರೇನು, ಎನ್ಮಯ ಅದ್ಯ ಕರಿಷ್ಯತಿ, ಅಲ್ಲಿ ನಾನು ಹೋಗಿ ಏನು ಮಾಡಬೇಕು ಅಂತಿದೆ ಮನಸ್ಸಿನೊಳಗೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಬಹೂನಾಂ ಶಿಷ್ಯಾಣಾಂ ಪುತ್ರಾಣಾಂ ವ್ಯೇಮಿ ಗಚ್ಛಾಮಿ ಪ್ರಥಮಃ ಸನ್ಮುಖ್ಯಯಾ ಶಿಷ್ಯಾದಿ ಶಿಷ್ಯಾದಿವೃತ್ತಿ ಇತ್ಯರ್ಥಃ. ಶಿಷ್ಯಾದಿವೃತ್ತಿಯ ಇತ್ಯರ್ಥಃ. ಬಹೂನಾಂ ಶಿಷ್ಯಾಣಾಂ ಪುತ್ರಾಣಾಂ, ಅನೇಕ ಮಕ್ಕಳು ತಿಳಿದಿರ್ಬೋದವನಿಗೆ, ಒಬ್ಬನೇ ಮಗ ಅಂತೇನಿಲ್ಲ. ಯಾರಿಗೆ? ವಾಜಶ್ರವಸನಿಗೆ ಅನೇಕ ಮಕ್ಕಳು ಇರ್ಬೋದು. ಏಕೆಂದರೆ ಬಹುವಚನ ನೋಡಿರಿ, ಪುತ್ರಾಣ. ಅನೇಕ ಶಿಷ್ಯರು ಇದ್ದಾರೆ. ನಮ್ಮ ತಂದೆಗೆ ಲಭ್ಯ ಇದ್ದಂತಹ ಅನೇಕ ಶಿಷ್ಯರಲ್ಲಿ ಅಥವಾ ಅನೇಕ ಮಕ್ಕಳಲ್ಲಿ ನಾನು ಪ್ರಥಮ ಆಗಚ್ಛಾಮಿ. ನಾನು ಹೋಗ್ತಾ ಇರೋ ನಾನೇ ಮೊಟ್ಟ ಮೊದಲಿಗೆ ಈ ಥರ ಹೀಗೂ ಈಗ ಪಾಸಿಟಿವ್ ಆಗಿ ನೋಡೋಣಂತೆ. ಏನಂದ್ರೆ ಆವಾಗ ನಕಾರಾತ್ಮಕ ನೋಡಿದ್ವಿ, ಈಗ ಸಕಾರಾತ್ಮಕ ನೋಡೋಣಂತೆ. ಇಷ್ಟು ಜನ ಶಿಷ್ಯರಲ್ಲಿ, ಇಷ್ಟು ಜನ ಮಕ್ಕಳಲ್ಲಿ ನನಗೇನೇ ಮೊಟ್ಟ ಮೊದಲಿಗೆ ಹೋಗೋ ಚಾನ್ಸ್ ಸಿಕ್ತಲ್ಲ, ಏನು ಕಾರಣ ಇರಬಹುದು? ಯಾಕೆ ಕಳಿಸ್ತಾ ಇದ್ದಾನೆ ನಮ್ಮಪ್ಪ? ವೀಸಾ ಸಿಕ್ಕದ, ಫ್ಲೈಟ್ ರೆಡಿಯಾಗ್ಯದ, ಹೊಂಟಾನೀಗ ಯಾವ ಲೋಕಕ್ಕೆ ಹೊಂಟಾನೆ? ಪರಲೋಕಕ್ಕೆ ಹೊಂಟಾನೆ, ಈ ಲೋಕ ಅಲ್ಲ. ಈ ಲೋಕ ಹೋಗ್ಬೇಕಾದ್ರೇ ನಾನು ಬಂದು ಬೀಳ್ಕೊಟ್ಟು ಎಲ್ಲ ಮಾಡ್ತೀವಿ. ಅವನು ಹೊಂಟಾನೆ ಪರಲೋಕಕ್ಕೆ, ಪರಲೋಕಕ್ಕೆ ಹೊಂಟಾನೆ, ಎಲ್ಲ ಸಿದ್ಧವಾಗಿದೆ. ಯಾಕೆ ಕಳಿಸ್ತಾ ಇದ್ದಾನೆ ಅನ್ನೋದು ಅವನು ವಿಚಾರ ಮಾಡ್ತಾ ಇದ್ದಾನೆ. ಬಹೂನಾಂ ಶಿಷ್ಯಾಣಾಂ ಪುತ್ರಾಣಾಂ ಗಚ್ಛಾಮಿ, ವೇಮಿ ಅಂದರೆ ಗಚ್ಛಾಮಿ, ನಾನು ಹೋಗ್ತಾ ಇದ್ದೇನೆ ಈಗ. ಈಗ ಮೊಟ್ಟ ಮೊದಲಿಗೆ ನಮ್ಮನಾಗಿ ಹೋಗ್ತಾ ಇದ್ದೇನೆ. ಪ್ರಥಮ ಸ ಪ್ರಥಮ ಸನ್ನ, ಏನು ಪ್ರಥಮ ಸನ್ನ? ಮುಖ್ಯಯ ಮುಖ್ಯಯ ಶಿಷ್ಯಾದಿ ವೃತ್ತಿ ಇತ್ಯರ್ಥ. ಪ್ರಮುಖವಾದ ಶಿಷ್ಯನ ಎನಿಸಿಕೊಂಡು ಹೋಗ್ತಾ ಇದ್ದೇನೆ. ಹಿಯರ್ ಈಸ್ ಅವರ್ ಸ್ಕಾಲರ್ ಹೂಮ್ ಐ ಆಮ್ ಸೆಂಡಿಂಗ್. ಅಂತ ಕಳಿಸ್ಬೇಕಾದ್ರೆ ಗೌರವದಿಂದ ಕಳಿಸ್ಬೇಕಾಗಿತ್ತು. ಹೋಗಿ ನಿನಗೆ ಯಮನಿಗೆ ಕೊಟ್ಟೇನು ಹೋಗಿ, ಇದನ್ನು ಕಳಿಸೋ ಪದ್ಧತಿನ ಒಂದು ನಾನು ಉತ್ತಮ ಶಿಷ್ಯನಾಗಿ ನಾನು ನಿಜವಾಗಿಯೂ ಪರಲೋಕಕ್ಕೆ ಹೋಗುವಂಥ ಅಧಿಕಾರವನ್ನು ಹೊಂದಿದ್ದೆ ಆದರೆ ಗೌರವದಿಂದ ಒಳ್ಳೆ ಕೆಲಸ ಮಾಡಿದೆಪ್ಪ, ಚೆನ್ನಾಗಿ ಅಧ್ಯಯನ ಮಾಡಿದೆಯಾ, ಪಾಂಡಿತ್ಯಪೂರ್ಣನಿದ್ದೀಯಾ, ನಿನಗೆ ಕಳಿಸ್ಕೊಡ್ತಾ ಇದ್ದೀವಿ, ನೀವು ಹೋಗಿ ಬಾಪ ಅಂತ ಕಳಿಸ್ಬೇಕಾಗಿತ್ತು. ಆದ್ರೂ ಯಾಕೆ ಕಳಿಸ್ತಾ ಇದ್ದಾನೆ? ಹೋಗ್, ನಿನಗೆ ಯಮನಿಗೆ ಕೊಟ್ಟೆನು, ಏನು ಪದ್ಧತಿನಲ್ಲಿ ಕರೆಯೋದು, ಎಲ್ಲರೂ ಕಳಿಸೋದು ಅಂತ ವಿಚಾರ ಮಾಡ್ತಾನೆ. ಶಿಷ್ಯಾದ ವೃತ್ತಿ ಇತ್ಯರ್ಥ, ಈ ಶಿಷ್ಯ ವೃತ್ತಿಯಲ್ಲಿ ತೊಡಗಿದಂತಹ ಇವರೆಲ್ಲರಲ್ಲಿಯೂ ಕೂಡ ನಾನು ಮುಖ್ಯಯ, ನಾನು ಪ್ರಮುಖನಾಗಿದ್ದೇನೆ ಅಂತ ಕಳಿಸ್ತಾ ಇದ್ದಾರೆ ಅಂತ ಆಗಿದ್ದರೆ ಈ ಪ್ರಕಾರ ಸಿಟ್ಟಿಗೆದ್ದು ಯಾಕೆ ಕಳಿಸ್ಬೇಕಾಗಿತ್ತು? ಸುಖವಾಗಿ ಹೋಗ್ಬಪ್ಪ ಅಂತ ಹೇಳ್ಬೋದಾಗಿತ್ತಲ್ಲ. ಮಧ್ಯಮಾನಾಂ ಚ ಬಹೂನಾಂ ಮಧ್ಯಮಃ ಮಧ್ಯಮ ಇವ ವೃತ್ತಿ ಏಮಿ ನ ಅಧಮಯ ಕದಾಚಿದಪಿ. ಇನ್ನು ಮಧ್ಯಮರಲ್ಲಿ ನಾವೊಬ್ಬನು ಅಂತ ಇಟ್ಕೊಂಬಿಡೋದು. ಮಧ್ಯಮರಲ್ಲಿ ನಾನೊಬ್ಬನು, ಮಧ್ಯಮರಲ್ಲಿ ನಾನೊಬ್ಬನು ಅಂತಂದರೆ ಡೆಫಿನೆಟ್ಲಿ ನಾನು ಅಧಮ ವಿದ್ಯಾರ್ಥಿಗಳಲ್ಲಿ ಒಬ್ಬನಲ್ಲ ಅಂತ. ವಿದ್ಯಾರ್ಥಿಗಳು ಹೇಗಿರ್ತಾರೆ? ಉತ್ತಮ, ಮಧ್ಯಮ, ಅಧಮ ಅಂತ ಮೂರು ಕೆಟಗರಿ. ಉತ್ತಮ ವಿದ್ಯಾರ್ಥಿ ಯಾರು? ಉತ್ತಮ ವಿದ್ಯಾರ್ಥಿ ಹೇಳುವುದಕ್ಕಿಂತ ಪೂರ್ವದಲ್ಲಿಯೇ ಕೆಲಸವನ್ನು ಮಾಡಿ ಮುಗಿಸುವ ವಿದ್ಯಾರ್ಥಿ ಅವ ಉತ್ತಮ ವಿದ್ಯಾರ್ಥಿ. ಮಧ್ಯಮ ವಿದ್ಯಾರ್ಥಿ ಅಂದರೆ ಯಾರು? ಎಷ್ಟು ಹೇಳ್ತಾರೋ ಅಷ್ಟು ಮಾಡ್ತಾರೆ, ಇವ ಮಧ್ಯಮ ವಿದ್ಯಾರ್ಥಿ. ಅಧಮ ವಿದ್ಯಾರ್ಥಿ ಅಂದರೆ ಯಾರು? ಹೇಳಿದರೂ ಮಾಡೋದಿಲ್ಲ. ಇನ್ನೊಬ್ಬರಿದ್ದಾನೆ ಅಧಮಾಧಮ, ಇವ ನಾಲ್ಕನೇ ಕೆಟಗರಿ. ಅಧಮಾಧಮ ಹೇಳಿದ್ದ ಒಂದು, ಮಾಡೋದೇ ಇನ್ನೊಂದು. ಇವ ಅಧಮಾಧಮ, ಇವ ಅಧಮಾಧಮ ಅಂತೂ ಅಲ್ಲ. ಇನ್ನು ಅಧಮ ವಿದ್ಯಾರ್ಥಿಯೂ ಅಲ್ಲ, ಥರ್ಡ್ ಕ್ವಾಲಿಟಿನೂ ಅಲ್ಲ. ಇನ್ನು ಫಸ್ಟ್ ಕ್ವಾಲಿಟಿ ಇರ್ಬೋದು, ಸೆಕೆಂಡ್ ಕ್ವಾಲಿಟಿ ಇರ್ಬೋದು, ಈ ಎರಡರಲ್ಲಿ ಇದ್ದರೂ ಕೂಡ ಇಂಥ ಶಿಕ್ಷೆಯನ್ನು ಯಾರೂ ಕೊಡಬೇಕಾಗಿದ್ದಲ್ಲ. ಇದು ಶಿಕ್ಷೆ ಆಗಿದ್ದರೆ, ಇದು ಗೌರವ ಸೂಚಕವಾಗಿತ್ತು ಅಂದರೆ ಹೀಗೆ ಕಳಿಸಬಾರ್ದಾಗಿತ್ತು, ಗೌರವದಿಂದ ಕಳಿಸ್ಬೇಕಾಗಿತ್ತು. ಯಾವುದೋ ಹೋಮ ಮಾಡಬೇಕಾದ್ರೆ ಎಲ್ಲೋ ಕೂತ್ಕೊಂಡು ಹೋಗು ನಿನಗೆ ಕೊಟ್ಟೇನೆ ಅಂತ ಇಲ್ಲಿ ಕಳಿಸೋ ಪದ್ಧತಿನ ಅದು ನಾ ಫಾರಿನಿಗೆ ಹೊಂಟೇನೆ. ಹೌದಪ್ಪ, ಇಲ್ಲೇ ಇಲ್ಲೇ ಪಕ್ಕದ ಹಳ್ಳಿಗೆ ಅಂತ ಪ್ರಶ್ನೆ ಬೇರೆ. ಹೋಗೋ ಆ ಪಕ್ಕದ ಗುರುಕುಲಕ್ಕೆ ಹೋಗಿ ಅದು ಮಾಡ್ಕೊಂಬಂದ್ಬಿಡೋ, ಆ ಪ್ರಶ್ನೆ ಬೇರೆ. ಇವನು ಕಳಿಸೋದೆಲ್ಲಿ ನನಗೆ ಫಾರಿನಿಗೆ, ಫಾರಿನಿಗೆ ಕಳಿಸ್ಬೇಕಾ ಹಿಂಗೆ ಕಳಿಸ್ಬೇಕಾ ಅಂತ ಅವನು ಎಲ್ಲ ವಿಚಾರ ಮಾಡಿಕಿರ್ತಾನೆ. ಮಧ್ಯಮಾನಾಂಚ ಬಹುನಾಂ ಮಧ್ಯಮ, ನಾನು ಮಧ್ಯಮರಲ್ಲಿ ಅತ್ಯಂತ ಶ್ರೇಷ್ಠ ಮಧ್ಯಮನಾಗಿದ್ದೇನೆ. ಮಧ್ಯಮ ಏವ ವೃತ್ತಿಯೇಮಿ ನ ಅಧಮಯಾನ್ ಕದಾಚಿದಪಿ, ಯಾವತ್ತಿಗೂ ಕೂಡ ನಾನು ಅಧಮ ವಿದ್ಯಾರ್ಥಿ ಆಗೇ ಇಲ್ಲ. ಒಂದು ಉತ್ತಮ ವಿದ್ಯಾರ್ಥಿ ಆಗಿರಬಹುದು, ಮಧ್ಯಮ ಅಂತೂ ಡೆಫಿನೆಟ್ ಆಗಿದೆ. ಎರಡು ದೃಷ್ಟಿಯಿಂದಲೂ ನನಗೆ ಫಾರಿನಿಗೆ ಕಳಿಸುವ ಅವಶ್ಯಕತೆ ಇಲ್ಲ. ಇನ್ನು ಪಾಂಡಿತ್ಯಪೂರ್ಣವಾಗಿದ್ದೇನೆ ಅಂತ ಕಳಿಸ್ತಾ ಇದ್ದರೆ ಈ ರೀತಿ ಕಳಿಸ್ಬೇಕಾಗಿದ್ದರೆ ಎರಡು ತೋಬೇಕು, ನಕಾರಾತ್ಮಕವಾಗಿ ಸಕಾರಾತ್ಮಕ ಎರಡು ತೋ. ನ ಅಧಮಯ ಕದಾಚಿದಪಿ ತಮೇವಂ ವಿಶಿಷ್ಟ ಗುಣಮಪಿ ಪುತ್ರಂ ಮಾಂ ವೃತ್ಯವೇ ತ್ವಾ ದದಾಮಿ ಇತ್ಯುಕ್ತವಾನ್ ಪಿತಾ. ಏನು ಮಹಾರಾಯ ನಮ್ಮಪ್ಪ ಹಿಂಗನ್ಬೇಕ? ಹೋಗ್, ನಿನಗೆ ಯಮನಿಗೆ ಕೊಟ್ಟಿದ್ದೇನೆ ಹೋಗು. ನಾನು ಉತ್ತಮನಲ್ಲದೆ ಹೋದರೂ ಕೂಡ ಮಧ್ಯಮರಲ್ಲಿ ಅತಿ ಶ್ರೇಷ್ಠನಾಗಿದ್ದೇನೆ. ನನ್ನಂತಹ ವಿಶಿಷ್ಟ ಗುಣಮಪಿ, ಇಷ್ಟು ವಿಶಿಷ್ಟ ಗುಣವಿಟ್ಟಂತಹ ನನ್ನ ಬಗ್ಗೆ ಪುತ್ರ ಮಾಂ ನಾ ಮಗನಾದ ನನ್ನನ್ನು ಮೃತ್ಯವೇತಾ ದದಾಮಿ, ಹೋಗು ನಿನಗೆ ಯಮನಿಗೆ ಕೊಟ್ಟೇನಿ ಅಂತ ಹೇಳಬೇಕಾದ್ರೆ ಪಿತಾ ಇತ್ಯುಕ್ತವಾನ್ ಪಿತಾ ಏನಿರ್ಬೋದು? ಅವನ ಮನಸ್ಸಿನಲ್ಲಿ ಏನಿರ್ಬೋದು, ಯಾಕೆ ಹಿಂಗೆ ಮಾಡಿರ್ಬೋದು, ಇದು ಇರುತ್ತೆ. ಕ್ಲಿಯರ್ ಅರ್ಥ ಮಾಡ್ಕೊಳ್ರಿ. ಉತ್ತಮನಾಗಿದ್ದರೆ ಗೌರವಪೂರ್ಣವಾಗಿ ಕಳಿಸ್ಬೇಕಾಗಿತ್ತು. ಅಧಮನಾಗಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆ ನಾನು ಅಧಮ ವಿದ್ಯಾರ್ಥಿ ಅಲ್ಲ, ನಾನು ಮಧ್ಯಮ ವಿದ್ಯಾರ್ಥಿಗಳೇ ಶ್ರೇಷ್ಠನಿದ್ದೇನೆ. ಉತ್ತಮ ವಿದ್ಯಾರ್ಥಿ ಆಗಿರಲಿಕ್ಕಿಲ್ಲ, ಆದರೆ ಮಧ್ಯಮರಲ್ಲಿ ನಾನು ಶ್ರೇಷ್ಠನಾಗಿದ್ದೇನೆ ಅಂದ ಮೇಲೆ ನನಗೆ ಗೌರವದಿಂದ ಕಳಿಸ್ಬೇಕಾಗಿತ್ತು. ಈ ಥರ ಬೈದು ಸಿಟ್ಟಿಗೆದ್ದು ಕಳಿಸೋ ಅವಶ್ಯಕತೆ ಇಲ್ಲ. ಓಕೆ, ಸಿಟ್ಟಿಗೆದ್ದು ಕಳಿಸ್ತಾ ಇದ್ದಾನೆ, ಹಾಗೆ ನಾನು ಏನು ಈ ಯಾವ ಕೆಟಗರಿ ವಿದ್ಯಾರ್ಥಿ ಆದಂಗೆ ಆಯಿತು ಈ ಥರ ಕಳಿಸ್ಬೇಕಾದ್ರೆ. ಸೊ ನಾನು ಇದು ಎರಡೂ ದೃಷ್ಟಿಯಿಂದಲೂ ವಿಚಾರ ಮಾಡಿದ್ದಾದರೆ, ನಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ಎರಡರಿಂದಲೂ ವಿಚಾರ ಮಾಡಿದ್ದಾದರೆ ನನಗೆ ಈಗ ಕಳಿಸಿಕೊಡುವ ಅವಶ್ಯಕತೆ ಇದ್ದಿದ್ದಿಲ್ಲ. ಆದರೆ ನಾನು ಸ್ವಲ್ಪ ಇರಿಟೇಟ್ ಮಾಡಿದ್ದೀನಿ, ಏನಂಥೇಳಿ ನನಗೆ ಯಾರಿಗೆ ಕಳಿಸ್ಕೊಡ್ತೀಯಾ, ನನಗೆ ಯಾರಿಗೆ ಕೊಡ್ತೀಯಾ ಅಂತ ನಾನು ಇರಿಟೇಟ್ ಮಾಡಿದ್ದೀನಿ. ಸಿಟ್ಟಿಗೆದ್ದು ಕಳಿಸ್ತಾ ಇದ್ದಾನೆ, ಕಳಿಸೋದಂತೆ ಕಳಿಸ್ತಾ ಇದ್ದಾನೆ, ಏನು ಮಾಡಲಿಕ್ಕಾಗೋದಿಲ್ಲ, ಹೋಗೋದಂತೂ ಹೋಗಲೇಬೇಕು ಅನ್ನುವ ಎಷ್ಟು ಪರಿದೇವನ ಪರ್ಮಿಟೇಬಲ್ ಕಾಂಬಿನೇಷನ್. ಹಂಗೆ ಮಾಡ್ಬೋದಾಗಿತ್ತು, ಹಿಂಗೆ ಮಾಡ್ಬೋದಿತ್ತು, ಹಿಂಗೆ ಮಾಡಿದ್ರೆ ಹಂಗಾಗ್ಬೋದಿತ್ತು, ಹಂಗಾಗಿದ್ರೆ ಹಿಂಗಾಗ್ಬೋದಾಗಿತ್ತು, ಎಲ್ಲ ಕಾಂಬಿನೇಷನ್, ಎಲ್ಲ ಸಾಧ್ಯತೆ ಅಸಾಧ್ಯತೆಗಳನ್ನು ಅವನು ಗೊಂದಲದಲ್ಲಿ ಬಿದ್ದುಬಿಟ್ಟಿದ್ದಾನೀಗ. ಆ ಈ ಪಿತ ಯುಕ್ತವಾನ್ ದದಾಮಿ ಇತಿ ಉಕ್ತವಾನ್, ನಿನಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾನಲ್ವೋ ಭಾಷ್ಯ. ಸಹ ಕಿಂ ಸ್ವಿತ ಯಮಸ್ಯ ಕರ್ತವ್ಯಂ ಪ್ರಯೋಜನಂ ಮಯಾ ಪ್ರತ್ಯೇನ ಕರಿಷ್ಯತಿ ಯತ್ ಕರ್ತವ್ಯಂ ಅದ್ಯ. ಸಹ ಕಿಂ ಸ್ವಿತ್ ಯಮಸ್ಯ ಕರ್ತವ್ಯಂ, ಕರ್ತವ್ಯ ಪ್ರಯೋಜನ. ನನ್ನಂಥ 12 ವರ್ಷದ ಬಾಲಕ ಹೋಗಿ ಅಲ್ಲಿ ಇರೋದ್ರಿಂದ ಯಮನಿಗೆ ಇದರಿಂದ ಪ್ರಯೋಜನ ಏನು? ವಟ್ ವೈ ಅಟ್ ಆಲ್ ಮೀ, ದಿಸ್ ವೈ ಮೀ ಅದಲ್ಲ, ಭಾರಿ ಸುಂದರವಾದ ಸಾಂಸಾರಿಕ ಹೇಳಿಕೆ. ಎಲ್ಲ ಬಿಟ್ಟು ನನ್ನನ್ನು ಯಾಕೆ, ವೈ ಮೀ ಅರ್ಥ, ವೈ ಮೀ. ಜನ ಈ ಲೋನ್ಲಿನೆಸ್ ಫೀಲ್ ಮಾಡ್ತಾರೆ ನೋಡ್ರಿ. ಬೀಯಿಂಗ್ ಅಲೋನ್ ಇಸ್ ಡಿಫರೆಂಟ್, ಫೀಲಿಂಗ್ ಲೋನ್ಲಿ ಇಸ್ ಡಿಫರೆಂಟ್. ಒಂಟಿತನ ಅಂತ ಕನ್ನಡದಲ್ಲಿ ಒಂಟಿತನ, ಏಕಾಂತ ಬೇರೆ. ಏಕಾಂತನೇ ಬಯಸ್ತೀಯೋ, ವೆರಿ ಗುಡ್, ಇಟ್ಸ್ ಅ ಪಾಸಿಟಿವ್ ಸೈನ್. ಅದು ಒಂಟಿತನ ಇದೆಲ್ಲ, ಒಂಟಿತನದೊಳಗೆ ಯಾವಾಗಲೂ ನೋವಂದರೆ ಚುಚ್ಚದ ಚುಚ್ಚದು. ವೈ ಮೀ, ದೇವರು ಎಲ್ಲರಿಗೂ ಸುಖ ಕೊಟ್ಟಾನೆ, ನನಗೇ ಯಾಕೆ ಕಷ್ಟ ಕೊಟ್ಟಾನೆ? ವೈ ಮೀ, ಅದು ಯಾವತ್ತೂ ಅದು ಇದ್ದೇ ಇರ್ತದೆ. ಈ ಸಂಸಾರಿಗಳಲ್ಲಿ ಒಂದಿಲ್ಲ ಒಂದು ಕಾಲಕ್ಕೆ ಅದು ಬರ್ತದೆ ನೋವು, ಅದು ವೈ ಮೀ. ಎಲ್ಲ ಬಿಟ್ಟು ಆ ಭಗವಂತ ನನಗೇ ಹಿಂಗೆ ಮಾಡಬೇಕಾ? ಎಲ್ಲ ಬಿಟ್ಟು ಅಂದರೆ ಎಲ್ಲರಿಗೂ ಏನು ಮಾಡಿಲ್ಲ, ಇವನಿಗೇ ಮಾಡ್ತಾಯಿದ್ದಾನೆ, ಇವನಿಗೇ ಆರಿಸ್ಕೊಂಡಿದ್ದಾನೆ. ಇದು ಒಂಟಿತನ, ಈ ಫೀಲಿಂಗ್ ಬಂದೇ ಬರ್ತದೆ. ಆವಾಗ ಅವರು ಈ ಥರ ವ್ಯಕ್ತ ಮಾಡ್ತಾರೆ, ಇವನು ನನ್ನನ್ನು ಕಳಿಸಿ, ಇವನು ಪಾಪ, ಇನ್ನೂ ಈ ಲೋಕ ಬಿಟ್ಟು ಹೊಂಟಿಲ್ಲವ, ಆದರೆ ಇವನು ಆಗಲೇ ಒಂಟಿತನ ಫೀಲಿಂಗ್ ಬಂದುಬಿಟ್ಟಿದೆ. ಈಗ ಅಪ್ಪ ಅಂತೂ ನನ್ನ ಜೊತೆ ಇರೋದಿಲ್ಲ, ಅಮ್ಮ ಇರೋದಿಲ್ಲ, ಈ ಗುರುಕುಲ ಇರೋದಿಲ್ಲ, ಈ ವಿದ್ಯಾರ್ಥಿಗಳು ಇರೋದಿಲ್ಲ, ನಾನೊಬ್ಬನೇ ಆಗ್ತೀನಿ, ನಾನೊಬ್ಬನೇ ಹೋಗಿ ಅಲ್ಲಿ ಏನು ಮಾಡ್ತೀನಿ, ನನಗಂತೂ ಗೊತ್ತಿಲ್ಲ. ಫೀಲಿಂಗ್ಸ್, ಪರಿದೇವನ, ಆ ಪರಿದೇವನದಲ್ಲೂ ಇವೆಲ್ಲ ಬರ್ತವೆ. ಕಿಂಸಿದ್ ಯಮಸ್ಯ ಕರ್ತವ್ಯಂ, ಕರ್ತವ್ಯ ಅಂದ್ರೆ ಏನು ಪ್ರಯೋಜನಂ, ನನ್ನಿಂದ ಯಮನಿಗೆ ಏನು ಪ್ರಯೋಜನ? ವೈ ಮೀ, ವಾಟ್ ವಾಟ್ ವಾಟ್ ವಾಟ್ ವಿಲ್ ಐ ಡೂ ದೇ? ನಾನು ಏನು ಮಾಡಲಿ ಅಲ್ಲಿ ಹೋಗಿ ಕೂತ್ಕೊಂಡು, ನಾನು ಏನು ಮಾಡಲಿ? ಅವ್ನು ಏನಾದ್ರು ಮಾಡು ಅಂದರೆ ಸಣ್ಣ ಹುಡುಗ, ಯಾವುದಂತ ಮಾಡಲಿ, ಎಷ್ಟಂತ ಮಾಡಲಿ, ಏನಂತ ಮಾಡಲಿ? ಮಯಾ ಪ್ರತ್ಯೇನ ಕರಿಷ್ಯತಿ ಯತ್ ಕರ್ತವ್ಯಂ ಅದ್ಯ. ಆದರೆ ನಾನಂತೂ ಈಗ ಅದ್ಯ ಈಗ ನಾನು ಹೋಗಲೇಬೇಕಾಗಿದೆ. ನನ್ನ ಮೂಲಕವಾಗಿ ಅವನಿಗೆ ಸಿದ್ಧ ಮಾಡಿ ತೋರಿಸ್ಬೇಕು, ನನ್ನ ಮೂಲಕವಾಗಿ ಸಿದ್ಧ ಮಾಡಿ ತೋರಿಸ್ಬೇಕು. ನಮ್ಮ ಅಪ್ಪನಿಗೆ ನನ್ನ ಮೂಲಕವಾಗಿ ಯಮನಿಗೆ ಸಿದ್ಧ ಮಾಡಿ ತೋರಿಸ್ಬೇಕಾಗಿದೆ. ಏನು ಸಿದ್ಧ ಮಾಡ್ತಾರೆ ಅದು ನನಗೂ ಗೊತ್ತಿಲ್ಲ, ಏನು ತಾನೇ ಸಿದ್ಧ ಮಾಡಿ ತೋರಿಸ್ತಾನೋ ನನಗಲ್ಲಿ ಕಳಿಸಿ. ಹೋಗೋದೇನೋ ಹೋಗ್ತೀನಿ. ವಾಟ್ ಈಸ್ ದೇರ್ ಇನ್ ಹಿಸ್ ಮೈಂಡ್, ಅವನ ತಂದೆಯ ಮನಸ್ಸಿನಲ್ಲಿ ಏನಿದೆ, ನಾನು ಅಲ್ಲಿ ಹೋಗಿ ಏನು ಮಾಡಬೇಕು ಅಂತ ಇದೆ. ಹಾಂ, ಕಿಂ ಕರಿಷ್ಯತಿ, ಪ್ರತ್ಯೇನ ಅಲ್ಲಿಗೆ ಹೋದ ನಂತರ ಕಿಂ ಕರಿಷ್ಯತಿ ಯತ್ ಕರ್ತವ್ಯಂ ಅದ್ಯ, ನಾನು ಇವತ್ತು ಅಲ್ಲಿ ಹೋದ ನಂತರ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ. ನೂನಂ ಪ್ರಯೋಜನಂ ಅನಪೇಕ್ಷ ಏವ ಕ್ರೋಧವಶಾತ್ ಉಕ್ತವಾನ್ ಪಿತಾ. ಇಷ್ಟು ಕೂತ್ಕೊಂಡು ಯೋಚನೆ ಮಾಡಿದ ನಂತರ ಒಂದು ಪಾಸಿಟಿವ್ ಅರ್ಥ ಅವನಿಗೆ ಸಿಕ್ತು. ಏನಪ್ಪ ಅಂದರೆ, ನೂನಂ ಪ್ರಯೋಜನಂ ಅನಪೇಕ್ಷ ಏವ, ಯಾವುದನ್ನು ವಿಚಾರ ಮಾಡದೆ, ನೂನ ಕಿಂಚಿತ್ತು ಏನನ್ನು ವಿಚಾರ ಮಾಡದೆ, ಯಾವ ಪ್ರಯೋಜನವನ್ನು ವಿಚಾರ ಮಾಡದೆ, ನನ್ನ ಮಗ ಹೋಗ್ತಾನೆ ಹೋಗಲ್ಲ, ಏನು ಮಾಡಬೇಕು, ಏನು ಮಾಡ್ತಾನೆ, ಯಾವ ಕರ್ತವ್ಯವನ್ನು ಮುಂದುವರಿಸ್ತಾನೆ, ಇವು ಯಾವುದನ್ನು ಅನಪೇಕ್ಷ ಪ್ರಯೋಜನ ಇಟ್ಕೊಳ್ಳದೆ ಕ್ರೋಧವಶಾತ್ ಉಕ್ತವಾನ್ ಪಿತಾ. ಓಹೋ, ಇವೆಲ್ಲ ನಾನು ಏನು ವಿಚಾರ ಮಾಡಿದೆ, ಇವೆಲ್ಲವೂ ಎಚ್ಚರ ಇದ್ದವರಿಗೆ ಹೊಂದಿ ಬರುತ್ತವೆ. ಎಚ್ಚರ ಇಟ್ಟುಕೊಂಡು ಬೈಬೋದು, ಎಚ್ಚರಿಟ್ಕೊಂಡು ಶಾಪ ಹಾಕ್ಬೋದು, ಎಚ್ಚರಿಟ್ಕೊಂಡು ಕರ್ತವ್ಯ ಅಂತೇಳಿ ಹೋಗೋದೇ ನಿನ್ನ ಕರ್ತವ್ಯ ಹೋಗು ಅಂತಲೂ ಹೇಳಬಹುದು. ನಿನಗೆ ಆ ಯಮನಿಗೆ ಕೊಟ್ಟಿದ್ದೀನಿ ಅಂತ ವಿಚಾರದಿಂದ ಏನೋ ಒಂಥರ ಏನಂತಾರೆ, ಗುರುಕುಲ ಪ್ರಮೋಟೆಡ್ ಇತ್ತಲ್ಲ ಈ ದಿವ್ಯ ಜೀವನ ಸಂಘದೊಳಗೆ, ಡಿವೈನ್ ಲೈಫ್ ಸೊಸೈಟಿ, ಅದರ ಹೆಡ್ ಸ್ವಾಮಿ ಶಿವಾನಂದ ಅಂತ, ಶಿವಾನಂದ ಅವರು ನಾ ಚಿನ್ಮಯಾನಂದರಿಗೆ ತಪೋವನ್ ಮಹಾರಾಜರ ಹತ್ರ ಕಳಿಸೇನೆ ಹೋಗು ಅಂದ್ಬಿಡ್ತಾರೆ. ಇವರು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಶಿವಾನಂದರಿಗೆ, ಏಕೆಂದರೆ ಸನ್ಯಾಸ ಕೊಟ್ಟಿದ್ದವ್ರೆ ಮತ್ತು ಪ್ರಾರಂಭದ ಅಧ್ಯಯನ ಮಾಡಿದ್ದವ್ರೆ ಮತ್ತು ತಮ್ಮ ಪೂರ್ವಾಶ್ರಮದ ಎಲ್ಲ ಪ್ರವೃತ್ತಿಗಳನ್ನು ಯಾವ ಇರಲಿ ಆ ಪ್ರವೃತ್ತಿಗಳನ್ನು ಬಿಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಅವರೇ. ಹೀಗಾಗಿ ಸ್ವಲ್ಪ ಗೌರವ ಜಾಸ್ತಿ, ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ಆಮೇಲೆ ನೀನು ಹೋಗು, ನೀನು ಉತ್ತರ ಕಾಶಿಗೆ ಹೋಗು, ಅಲ್ಲಿ ನನ್ನ ಮಿತ್ರರು ತಪೋವನ ಮಹಾರಾಜ ಅಂತಿದ್ದಾರೆ, ಅವ್ರ ಹತ್ರ ನೀ ಅಭ್ಯಾಸ ಮಾಡಿ ಹೋಗು. ಬಹುಶಃ ಹಿಂಗೆ ಅವರು ಕೂತ್ಕೊಂಡು ವಿಚಾರ ಮಾಡಿದ್ರು, ನನಗೆ ಯಾಕೆ ಕಳಿಸ್ಲಿಕ್ಕತ್ತಾರೆ ಇವರು, ನಾನು ಇಲ್ಲೇ ಇದ್ನೆಲ್ಲ, ನಾನು ಇಲ್ಲಿ ಅಭ್ಯಾಸ ಮಾಡಿಕೊಂಡೇ ಇದ್ನೆಲ್ಲ. ಆದರೆ ಅದ್ರ ಹಿಂದೆ ಏನೇನು ನೋವುಗಳಿದ್ದು ಅನ್ನೋದನ್ನು ಶಿವಾನಂದರು ಗುರುತಿಸಿದರು. ಇವರಿಗೆ ಕಾಂಪಿಟೇಟಿವ್ ಆಗಿ ಉಳಿದ ಶಿಷ್ಯರೆಲ್ಲ ಇದ್ದರು. ಅವರು ಹೆಂಗಾರ ಮಾಡಿ ಏನಾರ ಮಾಡಿ ಚಿನ್ಮಯಾನಂದರು ಮೇಲೆ ಬರಬಾರ್ದು ಅಂತೇಳಿ ಪ್ರಯತ್ನ ಮಾಡಿದ್ರು, ಒಟ್ಟೆ ಮೇಲೆ ಬರಬಾರ್ದು. ಇವರು ಹೈಲಿ ಸ್ಕಾಲರ್, ಇವರು ಹಂಗೆ ಮೇಲೆ ಮೇಲೆ ಎರ್ಕೋತಾ ಹೋಗೋರು. ಈ ಜನ ಎಲ್ಲ ಮಾಧವಾನಂದ ಚಿದಾನಂದ ಅಂತೆಲ್ಲ ಇದ್ದಾರೆ, ಅವರೆಲ್ಲ ಮೇಲೆ ಹೋಗಲಿಕ್ಕೆ ಬಿಡ್ತಿದ್ದಿಲ್ಲ. ಶಿವಾನಂದರಿಗೆ ಇದು ಗೊತ್ತಿತ್ತು. ಆ ಕಡೆ ಏನು ಮಾಡಿದ್ರು, ನೀ ಇಲ್ಲಿ ಅರಳುವುದಿಲ್ಲ, ನೀನು ನಿಜವಾಗಿಯೂ ಅರಳಬೇಕು ಅಂದರೆ ಅಲ್ಲಿ ಅರಳತ್ತೀಯ, ಅಲ್ಲಿ ಯಾರೂ ಕಾಂಪಿಟೇಟರ್ಸ್ ಇಲ್ಲ, ಅಲ್ಲಿ ನೀವು ಹೋಗು ಅಂತ ಇವರಿಗೆ ಕಳಿಸಿಕೊಟ್ರು. ಆದರೆ ಅಷ್ಟು ದೂರ, 100 ಕಿಲೋಮೀಟರ್, 8,000 ಫೀಟ್ ಹೈಟ್ ಮೇಲೆ ಕಾಂಪಿಟೇಟರ್ಸ್ ಯಾರಿಲ್ಲ ಅಂತ ಇವ್ರ ಕಲ್ಪನಾ. ಇವರು ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಕಾಂಪಿಟೇಟರ್ಸ್ ಮತ್ತೆ ಯಾರು, ನಿಮ್ಮ ಇವ್ರು ಯಾರು, ಇವರು ಮಹೇಶ್ ಯೋಗಿ ಗೊತ್ತಾಯ್ತಾ, ಆಮೇಲೆ ಇನ್ನೊಂದು ಗೋವಿಂದಾನಂದ ಅಂತ ಒಬ್ರು, ಇನ್ನೊಬ್ಬರು ಮಹೇಶ್ ಯೋಗಿನ ತಾನೆ ಋಷಿ ಪ್ರಭಾಕರ್ ಅವ್ರ ಗುರುಗಳು ಹೌದನ್ನ. ಹಾಂ, ಇವರೆಲ್ಲ ಕಾಂಪಿಟೇಟರ್ಸ್ ಯಾರಿಗೆ, ಚಿನ್ಮಯಾನಂದರಿಗೆ. ಆದರೆ ದುರ್ದೈವ ಏನು ಅಂತಂದರೆ ಅವರೆಲ್ಲ ಈ ವರ್ಷ 6 ತಿಂಗಳದಾಗ ಬಿಟ್ಬಿಟ್ಟು ಹೋಗ್ಬಿಟ್ರು. ಕೊನೆಗೆ ಉಳಿದ್ರೆ ಎಷ್ಟು, ಇಬ್ಬರೇ, ಗೋವಿಂದಾನಂದ ಇವರು, ಅವ್ರು ಇಬ್ಬರೇ ಉಳ್ಕೊಂಡ್ರು. ದಟ್ಸ್ ಹೌ ಹಿ ಕುಡ್ ಕಮ್ ಅಪ್ ವೆರಿ ವೆಲ್. ಈಗ ನನಗೆ ಕಳಿಸ್ತಿಕ್ಕಂತ ನಮ್ಮಪ್ಪ ಇಲ್ಲಿ ಕಾಂಪಿಟೇಟರ್ಸ್ ಭಾಳ ಆಗ್ಯಾರ, ಇವ್ರನ್ನ ಬಿಡುಗಡೆ ಮಾಡಿ ಕಳಿಸ್ತೇ ಅಂತ. ಯಾಕೆ ಕಳಿಸ್ತಾ ಇದ್ದೆ ನಮ್ಮಪ್ಪ, ಏನಾಗಬೇಕಾಗಿದೆ, ನಾನು ಉತ್ತಮನಾಗಿ ಇದನ್ನೆಲ್ಲ ಇದನ್ನೆಲ್ಲ ಬಿಟ್ಕೊಟ್ಟು ನಾ ಹೋಗ್ಬೇಕಾ ಈಗ ಅನ್ನುವ ಕೊರಗು ಬೆಲೆ ಅವನು ಶುರುವಾಗಿದೆ. ನೂನಂ ಪ್ರಯೋಜನಂ ಅನಪೇಕ್ಷೆಯವ, ಹೌದು, ತಥಾಪಿ ಆದರೂ ಕ್ರೋಧವಶಾದ ಉಕ್ತವಾನ್, ಇಷ್ಟು ಮಾತ್ರ ನಾನು ಈಗ ಗುರುತಿಸಲು ಸಾಧ್ಯ. ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ನನ್ನ ಮನಸ್ಸು ಬುದ್ಧಿಗಳು ಇಷ್ಟು ಮಾತ್ರ ವಿಚಾರ ಮಾಡ್ತವೆ. ಎಷ್ಟು ಅಂತಂದರೆ ಕ್ರೋಧವಶಾದ ಉಕ್ತವಾನ್, ಸಿಟ್ಟಿನ ಭರದಲ್ಲಿ, ಕೋಪದ ಆವೇಶದಲ್ಲಿ, ಕೋಪದ ಆವೇಶದಲ್ಲಿ ಉಕ್ತವಾನ್ ಪಿತಾ, ತಂದೆಯು ಹೇಳಿದ್ದಾನೆ, ಕೋಪದ ಆವೇಶದಲ್ಲಿ ಹೇಳಿದ್ದಾನೆ, ಹೋಗು ನಿನಗೆ ಮನೆಗೆ ಕೊಟ್ಟೇನೆ. ಆಯಿತು, ಕೋಪದ ಆವೇಶ ಅಂದಮೇಲೆ ನಾನು ಹೋಗಬೇಕಂತ ನಿಯಮ ಇಲ್ಲ ಅಂತ ವಿಚಾರ ಮಾಡಿಲ್ಲ ಅವನು. ಅವನು ಬೇರೆ ಥರ ವಿಚಾರ ಮಾಡ್ದ, ಏನಂದರೆ ತಥಾಪಿ ತತ್ಪಿತುರ್ವಚ ಮಾ ಮಾ ಭೂತ್ ಇತ್ಯೇವಂ ಮತ್ವಾ ಪರಿದೇವನಾ ಪೂರ್ವಕಂ ಆಹ ಪಿತರಂ ಶೋಕ ಆವಿಷ್ಟಂ ಕಿಂ ಮಯಾ ಉಕ್ತಮಿತಿ. ತಥಾಪಿ, ಹೀಗಿದ್ದಾಗ್ಯೂ ಕೂಡ ಈಗ ಒಂದು ದಾರಿ ಹುಡುಕ್ಬೇಕಲ್ಲ ಅವನು, ವಿಚಾರ ಮಾಡಿದ್ರೆ ಕೂತ್ಕೊಂಡ ಹಾಗೆ ಕೂಡ್ಲಿಕ್ಕೆ ಆಗ್ತದ? ಆ್ಯಕ್ಷನ್ ಹ್ಯಾಸ್ ಟು ಟೇಕ್ ಪ್ಲೇಸ್. ಮುಂದೇನು ಮಾಡಬೇಕು? ತಥಾಪಿ, ಹೀಗಿದ್ದಾಗ್ಯೂ ಕೂಡ ಕ್ರೋಪದ ಭರದಲ್ಲಿ ಹೇಳಿದ್ದಾನೆ ಬಿಡು, ನಾನು ಹೋಗಲೇಬೇಕು ಅಂತ ನಿಯಮ ಇಲ್ಲ ಅಂತ ವಿಚಾರ ಮಾಡಲಿಲ್ಲ ಅವನು. ಕೋಪದ ಭರದಲ್ಲಿ ಹೇಳಿದ್ದರೂ ಕೂಡ, ಕೋಪಾವಿಷ್ಟನಾಗಿ ಹೇಳಿದ್ದರೂ ಕೂಡ ಅವನು ಹೇಳದಂತ ನಡ್ಕೊಂಬುದು ನನ್ನ ಕರ್ತವ್ಯ. ಆ್ಯಸ್ ಎ ಸನ್, ನಾನು ಪುತ್ರನಾಗಿ ತಂದೆ ಹೇಳಿದ್ದನ್ನು ಪಾಲಿಸಬೇಕಾದ್ದು ನನ್ನ ಕರ್ತವ್ಯ. ಆದ್ದರಿಂದ ಅವನು ಏನು ಮಾಡ್ತಾನೆ, ತತ್ತ ಪಿತುರ್ವಚ ಮೃಷಾಮಾಭೂತ್, ತಂದೆಯ ಈ ಮಾತುಗಳು, ತಂದೆಯ ಈ ವಾಕ್ಯಗಳು ಅವು ಸುಳ್ಳಾಗದಂತೆ ನೋಡ್ಕೋಬೇಕು ನಾನು. ಅದರ್ಥೇನು? ತಂದೆಯು ಕೊಟ್ಟ ಮಾತಿಗೆ ತಪ್ಪದಂತೆ ನೋಡಿಕೊಳ್ಳುವುದು ಕೂಡ ಮಗನ ಕರ್ತವ್ಯ. ಗೌರವಿಸ್ಬೇಕಲ್ಲ, ತಂದೆಯನ್ನು ಗೌರವಿಸೋದಿದ್ದಿರುತ್ತ ತಂದೆಯ ಮಾತುಗಳನ್ನು ಗೌರವಿಸಬಾರ್ದಲ್ಲ. ತಂದೆಯನ್ನು ಗೌರವಿಸೋದಿದ್ದಿರುತ್ತ ತಂದೆಯ ಮಾತುಗಳು, ತಂದೆಯ ಭಾವನೆಗಳು ಅವು ನೈತಿಕವಾಗಿದ್ದರೆ. ಮತ್ತು 21ನೇ ಶತಮಾನದೊಳಗ ಬಾರ್ಲೆ ಮಗನ ನೀನೊಂದು ಪೆಗ್ ತಗೋ, ನಾನೊಂದು ಪೆಗ್ ತಗೊಳ್ತೀನಿ, ಮತ್ತು ತಂದೆಯ ಮಾತು ಉಳಿಸ್ಬೇಕಲ್ಲ, ಹಾಗೆ ಅರ್ಥ ಅಲ್ಲ. ನೈತಿಕವಾಗಿರಬೇಕು, ಮೌಲ್ಯಯುಕ್ತವಾಗಿರಬೇಕು, ಧರ್ಮಸಮ್ಮತವಾಗಿರಬೇಕು. ಅಂತಹ ವಾಕ್ಯಗಳನ್ನು ನಾವು ಸಪೋರ್ಟ್ ಮಾಡಬೇಕು, ಮಕ್ಕಳಾದವರು ಅನುಸರಿಸಬೇಕಾದವರು ನಾವು ಅದನ್ನು ಸಪೋರ್ಟ್ ಮಾಡಬೇಕು ಅಂತ, ಅದೇನು ಭಾಳ ಮುಖ್ಯವಾದ ಸಂಗತಿ. ಹಾಗೆ ಇವನು ಏನು ಮಾಡ್ತಾನೆ, ಮಾ ಭೂತ್ ಮೃಷಾ ಮಾ ಭೂತ್, ತಂದೆಯು ಕೊಟ್ಟ ಮಾತುಗಳು ತಪ್ಪದಂತೆ ಮತ್ವಾ, ಅದು ಕೂಡ ನನ್ನ ಕರ್ತವ್ಯ ಅಂತ ತಿಳಿದುಕೊಂಡು, ಜೊತೆಗೆ ಪರಿದೇವನ ಪೂರ್ವಕಂ, ದುಃಖದಿಂದ ಕೂಡಿದವನಾಗಿ, ಚಿಂತೆಯಿಂದ ಕೂಡಿದವನಾಗಿ ಆಹ ಹೋಗಿ ಅವನ ಹತ್ರ ಮಾತಾಡಬೇಕು ಅಂತ ಹೋಗ್ತಾನೆ. ಇನ್ನೂ ಮಾತಾಡಿಲ್ಲ, ಅವನ ಮುಖ ನೋಡ್ತ. ಯಾರ ಮುಖ? ಅವನ ಮುಖ, ನಚಿಕೇತನ ಮುಖ. ಆದ್ರೆ ನಚಿಕೇತ ತಂದೆಯ ಮುಖ ನೋಡ್ತಾನೆ. ಇವನೆಷ್ಟು ದುಃಖಿಯಾಗಿದ್ದಾನೋ ಅವನು ಇನ್ನೂ ಹೆಚ್ಚಿನ ದುಃಖಿಯಾಗಿದ್ದಾನ. ಅವನು ಇನ್ನೂ ಹೆಚ್ಚು ದುಃಖ ನೋವಾಗಿದೆ ಅವನಿಗೆ. ಹೋಗಿ ನೋಡ್ತಾನೆ, ಮುಖದಲ್ಲಿ ದುಃಖದ ಛಾಯೆ ಇದೆ. ಏನಿರ್ಬೋದು ಆ ದುಃಖದ ಛಾಯೆ ಹಿಂದೆ? ಭಗವತ್ಪಾದರು ಬರೀತಾರೆ ಇಲ್ಲಿ, ಅವ್ರು ಹೇಳ್ತಾರೆ, ಶೋಕಂ ಶೋಕ ಆವಿಷ್ಟಂ ಪಿತರಂ, ಶೋಕಾಗ್ರಸ್ತನಾದಂತಹ ತಂದೆಯನ್ನು ಇವನು ಮುಖ ನೋಡ್ತಾನೆ. ಅಲ್ಲಿ ಒಂದು ಶಬ್ದ ಮಾಡ್ತಾರೆ, ಕಿಮ್ಮಯ ಉಕ್ತಂ ಇತಿ, ನಾ ಯಾಕರೇ ಈ ಥರ ನಾನು ಶಾಪ ಕೊಟ್ಟೆ, ಯಾಕರೇ ನಾನು ಈ ಥರ ಮಾತಾಡಿದೆ ಯಾರಿಗೆ ಅನಿಸಿದೆ? ತಂದೆಗೆ ಅನಿಸಿಬಿಟ್ಟದು. ಯಾವಾಗ ನೀ ಹೋಗಿ ನಿನಗೆ ಯಮನಿಗೆ ಕೊಟ್ಟೇನಿ ಅಂತಂದ, ಇವ ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡ, ಆ ಕ್ಷಣದಿಂದ ಅವನ ತಲೆಯಾಗ ಸ್ವಾಹ ಇಲ್ಲೇ ಇಲ್ಲ. ಬರೀ ಕೈ ಒಂದು ಸ್ವಾಹ ಮಾಡಲಿಕ್ಕಿತ್ತದು, ಆದರೆ ತಲೆಯಾಗೆಲ್ಲ ಏನಿದೆ, ಯಾಕರೆ ನಾನು ಇವನಿಗೆ ಹಿಂಗೆ ಹೇಳಿದೆ, ಏನಾಗಿದೆ ನನ್ನ ಬುದ್ಧಿಗೆ ಅಂತ ಒಂಥರ ಅವನಿಗೆ ಪಶ್ಚಾತ್ತಾಪ ಆಗ್ತದೆ. ಎಷ್ಟೋ ಸಲ ಹಂಗೆ ಆಗ್ತದೆ, ಮಾತಾಡೋದು ಮಾತಾಡಿಬಿಡ್ತೀವಿ, ಆಮೇಲೆ ಯಾಕರೆ ಮಾತಾಡಿದ್ನು ಯಾಕರೆ ಮಾತಾಡಿದ್ನು. ಪಾಪ ಎಷ್ಟು ಅಂದ್ರೆ ಮಗ, ತಂದೆ ಮಗನ ಬಗ್ಗೆ ಅಟ್ಯಾಚ್ಮೆಂಟು. ಕಿಮ್ಮಯ್ಯ ಉತ್ತಮ ಇದ್ದು, ಯಾಕಾದರೂ ನಾನು ಈ ಪ್ರಕಾರವಾಗಿ ಮಾತಾಡಿದ್ದೇನೋ ಅನ್ನುವಂತಹ ಶೋಕ, ಅನ್ನುವಂತಹ ಕಾತುರತೆ ಅವನಲ್ಲಿ ಇಟ್ಕೊಳ್ಳೋದನ್ನ ಮುಖದ ಮೇಲೆ ಅದನ್ನು ಇವ ನೋಡ್ತಾನೆ, ನಚಿಕೇತ ನೋಡ್ತಾನೆ. ಆವಾಗ ತನ್ನ ಪ್ಲೇಟ ಚೇಂಜ್ ಮಾಡಿಬಿಡ್ತಾನೆ. ನನಗೆ ಯಾಕೆ ಕಳಿಸಿದೆ ಅಂತ ಕೇಳಲಿಕ್ಕೆ ಹೋಗೋದಿಲ್ಲ, ಅವನು ಕೇಳೋದಿಲ್ಲ. ಈಗಾಗಲೇ ಸಾಕಷ್ಟು ದುಃಖ ಆಗಿದೆ ನಮ್ಮ ಅಪ್ಪನಿಗೆ, ಅದನ್ನ ಕೇಳಬೇಕು. ಬೇರೆಯೇ ವಿಚಾರ ಮಾಡ್ತಾನೆ. ಏನು ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾ ಪರೇ ಯಸ್ ಸಸ್ಯಮಿವ ಮರ್ತ್ಯಃ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ ಸಸ್ಯಮಿವ ಜಾಯತೆ ಪುನಃ ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾ ಪರೇ ಸಸ್ಯಮಿವ ಮರ್ತ್ಯಃ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ. ತಂದೆ ಹತ್ರ ಅತ್ಯಂತ ವಿನಯಪೂರ್ವಕವಾಗಿ ಕೈಗಳನ್ನು ಜೋಡಿಸಿ ಶ್ರದ್ಧಾಭಕ್ತಿಯಿಂದ ಹೇಳ್ತಾನೆ, ಅಪ್ಪ ಅನುಪಶ್ಯ ಯಥಾ ಪೂರ್ವೇ ಅನುಪಶ್ಯ. ನಮ್ಮ ಪೂರ್ವಜರು ಹೇಗಿದ್ರು ಅದನ್ನು ಜ್ಞಾಪಕದಲ್ಲಿ ತಂದ್ಕೊ. ಅನುಪಶ್ಯ ಇಣಕಿ ನೋಡು, ನಮ್ಮ ಪೂರ್ವಜರು ಇವ ಚೋಟ ಬಚ್ಚ ಅಪ್ಪನೆದುರಿಗೆ ಕೈ ಮುಗಿದು ವಿನಯದಿಂದ ಸೊಕ್ಕಿನಿಂದ ಅಲ್ಲ, ನನಗೆಲ್ಲ ಗೊತ್ತದ ಅನ್ನೋ ಭಾವವೂ ಇಲ್ಲ, ಅತ್ಯಂತ ವಿನಯಪೂರ್ವಕವಾಗಿ ಹೇಳ್ತಾನೆ, ಪ್ಲೀಸ್ ರಿಕಲೆಕ್ಟ್, ನೀನು ಅದನ್ನು ನಿನ್ನ ಮನಸ್ಸನ್ನ ತಂದ್ಕೊ ಅನುಪಶ್ಯ. ಏನು ಅನುಪಶ್ಯ? ಯಥಾ ಪೂರ್ವೆ ನಮ್ಮ ಪೂರ್ವಜರು ಹೇಗಿದ್ರು ಅನ್ನೋದನ್ನು ನೀನು ತಂದ್ಕೊ. ತಥಾ ಪ್ರತಿಪಶ್ಯ ಅಪರೇ, ನಮ್ಮ ಮುಂದೆ ಹೇಗಿರಬೇಕು ಅನ್ನೋದನ್ನು ಅದನ್ನು ಕೂಡ ನೀನು ಲಕ್ಷ್ಯದಲ್ಲಿ ತಗೋ. ಹಿಂದೆ ಹೇಗಿದ್ದರು ಅದನ್ನೇ ಅದೇ ರೀತಿಯಲ್ಲಿ ನಾವು ಮುಂದೆ ಹೇಗಿರಬೇಕು. ಪ್ರತಿಪಶ್ಯ ನಮ್ಮ ಮುಂದೆ ಯಥಾ ಅಪರೇ ಪ್ರತಿಪಶ್ಯ ಪೂರ್ವೇ ಅನುಪಶ್ಯ ಅಪರೇ ಪ್ರತಿಪಶ್ಯ. ಅಲ್ಲಿ ನಮಗೆ ಕಂಡು ಬರ್ತದೆ, ಏನು ಕಂಡು ಬರ್ತದೆ? ಮರ್ತ್ಯಃ ಸಸ್ಯಮಿವ ಪಚ್ಯತೆ. ಮನುಷ್ಯ ಹೇಗಿರ್ತಾನೆ, ದಿನ ದಿನಕ್ಕೂ ಕೂಡ ಮನುಷ್ಯ ಆಯುಷ್ಯ ಆಯುಷ್ಯ ಬೆಳೀತದೆ ಅಂತ ಹೇಳ್ತಾರೆ, ಅದು ಲೆಕ್ಕಕ್ಕಿಲ್ಲ. ಮತ್ತು ಹೇಗಿರ್ತಾನೆ ಮನುಷ್ಯ ಅಂದರೆ, ದಿನ ದಿನಕ್ಕೂ ಆಯುಷ್ಯ ಕಳ್ಕೋತಾನೆ. ಪಚ್ಯತೆ, ಹಾಂ, ನೆಹರು ಹೇಳ್ದ 70th ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಾಗ ಹೇಳ್ದ, ಏನಂದ್ರೆ ನಾನು ಭಾಳ ದುಃಖ ಆಗ್ಯದ ಅಂತ ಹೇಳ್ತಾನೆ. ಕತೆ ಒಳಗೆ ಬರ್ತದೆ, ನೆಹರು ಹೇಳ್ತಾನೆ ಭಾಳ ದುಃಖ ಆಗಿದೆ ಇವಾಗ, ಇವತ್ತು ಹ್ಯಾಪಿ ಬರ್ತ್ಡೇ, ಇವತ್ತು ಯಾಕೆ ನೀವು ದುಃಖ ಮಾಡ್ಕೋತೀರಿ, ಯಾಕಂದ್ರೆ ನನ್ನಿಂದ ಜೀವಂತ ಉಳಿಯೋ ದಿನಗಳು ಕಮ್ಮಿ ಆಗ್ಯಾವ, ಜೀವಿಸಿ ಉಳಿಯುವಂತಹ ನನ್ನ ಆಯುಷ್ಯ ಕಮ್ಮಿ ಇದೆ, ಭಾರಿ ಕಮ್ಮಿ ಉಳಿಯಿತು, ಕಮ್ಮಿ ಉಳಿಯಿತು. ಮತ್ತು 10, 12, 14, 15 ವಯಸ್ಸಾದಾಗೂ ಕೂಡ ಇದು ಕಮ್ಮಿ ಹಾಕೋತಾನೆ ಹೋಗಿರ್ತದೆ. ಅದು ನಮಗೆ ಎಚ್ಚರ ಆಗೋದಿಲ್ಲ, ಯಾಕಂದ್ರೆ ಇನ್ನೂ ದೇಹ ದಷ್ಟಪುಷ್ಟವಾಗಿರ್ತದೆ. ಯಾವಾಗ ಇಂದ್ರಿಯಗಳು ಕ್ಷೀಣ ಆಗ್ತವೆ, ಯಾವಾಗ ನಮ್ಮ ದೇಹ ದ್ರಾಢ್ಯತೆ ಜಾಸ್ತಿ ಆಗ್ತದೆ, ಆವಾಗ ನಮ್ಮ ತಲೆ ಬಲಿಷ್ಠವಾಗ್ತದೆ. ಆ ತಲ್ಪ ನಮ್ದೆಲ್ಲ ಮುಗಿತಲ್ಪ, ಮುಗಿಲಿಕ್ಕೆ ಬಂತಲ್ಪ ಅಂತ ಅನ್ನಿಸ್ತದೆ. ಅದಕ್ಕೆ ಹೇಳ್ತಾನೆ, ಸಸ್ಯಮಿವ ಮರ್ತ್ಯ ಪಚ್ಯತೆ. ಸಸ್ಯಮಿವ ಪಚ್ಯತೆ, ಸಸ್ಯ ವೃಕ್ಷ, ವೃಕ್ಷದಂತೆ ವೃಕ್ಷವು ಹುಟ್ಟುತ್ತದೆ. ವೃಕ್ಷವು ಏನಾಗ್ತದೆ, ದಿನವೂ ದಿನವೂ ದಿನವೂ ಪಕ್ವವಾಗ್ತಾ ಹೋಗ್ತದೆ. ಪಚ್ಯತೆ, ಆಮೇಲೆ ಏನಾಗ್ತದೆ, ಆ ಪಕ್ವತೆಯ ಕೊನೆಯ ಘಟ್ಟ ಏನು, ಕೊನೆಯ ಘಟ್ಟ, ಸಸ್ಯಮಿವ ಜಾಯತೆ ಪುನಃ. ಅವ ಸಸ್ಯದಿಂದ ಹುಟ್ಟುತ್ತಾನೆ, ಪಕ್ವನಾಗ್ತಾನೆ, ಕೊನೆಗೆ ನಶ್ಯನಾಗ್ತಾನೆ, ಕೊನೆಗೆ ನಾಶವಾಗ್ತಾನೆ, ನಷ್ಟವಾಗಿ ಹೋಗ್ತಾನೆ. ಹಾಗೆ ಹೇಗೆ ವೃಕ್ಷವೋ ಹಾಗೆ ಮನುಷ್ಯನು ಕೂಡ ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ. ಇವು 6 ವಿಕಾರಗಳು ಸಸ್ಯಕ್ಕೆ ಹಾಗೋ ಹಾಗೆ ಮನುಷ್ಯನಿಗೂ ಕೂಡ. ಎಲ್ಲ ಜೀವರಾಶಿಗಳು, ಎಲ್ಲ ವಸ್ತುಗಳು, ಎಲ್ಲ ಪದಾರ್ಥಗಳು ಎಲ್ಲವೂ ಕೂಡ ಇವು 6 ವಿಕಾರಗಳಲ್ಲಿ ಒಳಪಡಲೇಬೇಕು. ಗೊತ್ತಾಗಲ್ಲ, ಇವು 6 ವಿಕಾರಕ್ಕೆ ಅವು ಸಿಕ್ಕಾಕೊಳ್ಳಿಕ್ಕೆ ಬೇಕು. ಮೊದಲನೇ ವಿಕಾರ ಜಾಯತಿ, ಹುಟ್ಟಬೇಕು. ಇನ್ಕ್ಲೂಡಿಂಗ್ ದ ಹೋಲ್ ಕ್ರಿಯೇಷನ್, ಪೂರ ಸೃಷ್ಟಿ ಉಂಟಾಗಿದೆ ಅನ್ನೋದೇ ಇಲ್ಲಿ ಸಿದ್ಧಾಂತ. ಯಾಕೆ ಉಪನಿಷತ್ತು ಹೇಳ್ತದೆ, ಅಗ್ರೇ ಇದಂ ಅಗ್ರೇ, ಈ ಜಗತ್ತು, ಇದಂ ಅಂದರೆ ಈ ಜಗತ್ತು, ಇದಂ ಅಗ್ರೇ ಈ ಜಗತ್ತು ಹುಟ್ಟುವ ಪೂರ್ವದಲ್ಲಿ, ಅಲ್ಲಿಂದ ಶುರು ಆಗ್ತದೆ ಉಪನಿಷತ್. ಇದಂ ಅಗ್ರೇ ಹುಟ್ಟುವ ಪೂರ್ವದಲ್ಲಿ ಸತ್ ಏವ ಆಸೀತ್, ಸತ್ ಬ್ರಹ್ಮ ಮಾತ್ರವಾಗಿತ್ತು. ಈಗ ಹುಟ್ಟಿತು, ಸದ್ಬ್ರಹ್ಮ ಮಾತ್ರವಾಗಿತ್ತು, ಈಗ ಹುಟ್ಟಿತು ಅಂತಲೇ ಶುರು ಆಗ್ತದೆ ಉಪನಿಷತ್. ಹೀಗಾಗಿ ಎಲ್ಲದಕ್ಕೂ ಹುಟ್ಟು ಎನ್ನುವುದೊಂದಿದೆ. ಹುಟ್ಟಿದ ಮೇಲೆ ಅಸ್ಥಿ ಇರುತ್ತದೆ. ಹುಟ್ಟದೇ ಇದ್ದದ್ದು ಹೆಂಗಿರ್ತದೆ? ಹುಟ್ಟಿದ್ರ ಮೇಲೆ ತಾನೇ ಇರೋದು. ಜಾಯತೆ ಅಸ್ಥಿ, ಹಾಗಿದ್ದಂಥ ವಸ್ತು ವರ್ಧತೆ, ಏನಾಗ್ತದೆ, ಬೆಳೀತದೆ. ವಿಪರಿಣಮತೆ, ಅನೇಕ ಪರಿಣಾಮಗಳಿಗೆ ಒಳಪಡುತ್ತದೆ. ಅಪಕ್ಷೀಯತೆ, ಅಂಗಗಳು ಅವು ಶಕ್ತಿಯನ್ನು ಕಳ್ಕೊಳ್ಳಿ ಶುರು ಮಾಡ್ತವೆ. ಕಿವುಡುತನ ಬರ್ಬೋದು, ಕಣ್ಣು ಸರಿಯಾಗಿ ಕಾಣಿಸದೇ ಇರ್ಬೋದು, ಎಲ್ಲ ಇಂದ್ರಿಯಗಳು, ಅಂಗಾಂಗಗಳು ಏನಾಗ್ತವೆ, ಕ್ಷೀಣವಾಗಿ ಶುರುವಾಗ್ತವೆ. ಆಮೇಲೆ ಏನಾಗ್ತದೆ, ವಿನಶ್ಯತಿ. ಮನುಷ್ಯರು ಅಷ್ಟು ತಾನೇ, ಜಾಯತೆ ಹುಟ್ಟಿದ ಮೇಲೆ ಅಸ್ಥಿ, ಆಮೇಲೆ ಅಸ್ಥಿ ಇದ್ದದ್ದು ವರ್ಧತೆ, 2 ಅಡಿ ಆದ, 3 ಅಡಿ ಆದ, 4 ಅಡಿ ಆದ ವರ್ಧತೆ, ಆಮೇಲೆ ವಿಪರಿಣಮತೆ, ಗಡ್ಡ ಮೀಸೆ ಬಂತು ಇವನಿಗೆ, ಇವನು ಪ್ರೌಢನಾದ ಈಗ. ಇವು ಪರಿಣಾಮಗಳು. ಅಪಕ್ಷೀಯತೆ ಏನದು, ಯಾರು ಕಣ್ಣು ಕಾಣೋಂಗಿಲ್ಲ, ಕಿವಿ ಕೇಳಿಸೋಂಗಿಲ್ಲ, ಅಪಕ್ಷೀಯತೆ. ಕೊನೆಗೆ ಒಂದು ದಿವಸ ತಗೊಂಡು ಹೋಗ್ರಿ 4 ಮಂದಿ. ವಿನಶ್ಯತಿ, ಹೇಗೆ ವೃಕ್ಷಕ್ಕೆ 6 ವಿಕಾರಗಳು ಹಾಗೆಯೇ ಮರ್ತ್ಯ ಯಾರು ಹೇಳ್ತಾರೆ ಈ ಮಾತನ್ನು? ನಚಿಕೇತ. ಯಾರಿಗೆ? ಅವರ ಅಪ್ಪನಿಗೆ. ನಚಿಕೇತನ ಹೇಳಿಕೊಟ್ಟದ್ದಾರು? ನಚಿಕೇತನಿಗೆ ಈ ಉಪದೇಶ ಹೇಳಿಕೊಟ್ಟದ್ದು ಅಪ್ಪ. ಆ ಅಪ್ಪನಿಗೇನೆ ಇವನಿಗೆ ಹೇಳಿಕೊಡ್ತಾನೆ. ಅಂದರೆ ನೀವು ವಿಚಾರ ಮಾಡಬೇಕು, ಅನೇಕ ಸಲ ನಾವು ವೇದಾಂತವನ್ನು ಮಾತಾಡ್ತೀವಿ, ಆದರೆ ಆ ವೇದಾಂತದ ಭಾವಕ್ಕೆ ತಕ್ಕಂತೆ ನಾವು ಸಾಧಿಸುವುದಿಲ್ಲ. ಆದರೂ ವೇದಾಂತ ಮಾತಾಡ್ತೀವಿ, ಯಾಕೆ ಮಾತಾಡ್ತೀವಿ? ಇನ್ನೊಬ್ಬರಿಗೆ. ಹಾಗಾದ್ರೆ ವೇದಾಂತ ಯಾರಿಗಾಗಿ? ಇನ್ನೊಬ್ಬರಿಗೆ. ಸೊ ಇವ್ರು ಏನು ಮಾಡ್ತಾನೆ, ವಿಚಾರ ಮಾಡ್ತಾನೆ ಕೂತ್ಕೊಂಡು. ನೋಡಪ್ಪ ನೀನೇ ವಿಚಾರ ಮಾಡು. ಸಸ್ಯಮಿವ ಜಾಯತೆ ಪುನಃ, ಸಸ್ಯಮಿವ ಮರ್ತ್ಯ ಪಚ್ಚತೆ. ಆಮೇಲೆ ಪಚ್ಚತೆ ಅನ್ನೋದ್ರೊಳಗೆ ಸಾವು ಕೂಡ ಸೇರಿಸಿಬಿಡ್ರಿ. ಆಮೇಲೆ ಏನಾಗ್ತದೆ? ಪುನಃ ಜಾಯತೆ, ಮತ್ತೆ ಹುಟ್ಟುತ್ತಾನೆ ಅಂತ ಸೇರಿಸ್ಕೊಂಡ್ಬಿಡಿ. ಸಸ್ಯಮಿವ ಪಚ್ಚತೆ, ಅವನು ಯಾವಾಗ ಆಯುಷ್ಯವನ್ನು ಕಳ್ಕೊಂಡು ಅವನು ಮುದಿ ವಯಸ್ಸಿಗೆ ಬರ್ತಾನೆ, ಅದರ ಮುಂದಿನ ಹಂತವೇ ಏನು? ಸಾವು. ಸಾವಾದ್ಮೇಲೆ ನಾಶ ಆಗೋದಿಲ್ಲ, ಪುನಃ ಜಾಯತೆ, ಮತ್ತೆ ಅವನು ಹುಟ್ಟುತ್ತಾನೆ. ಸಸ್ಯಮಿವ ಪುನಃ ಜಾಯತೆ. ಓಕೆ. ಭಾಷ್ಯ. ಅನುಪಶ್ಯ ಆಲೋಚ್ಯ ನಿಭಾಲಯ ಅನುಕ್ರಮೇಣ ಯಥಾ ಏನ ಪ್ರಕಾರೇಣ ವೃತ್ತಾಃ ಪೂರ್ವೇ ಅತಿಕ್ರಾಂತಾಃ ಪಿತೃಪಿತಾಮಹಾದಯಃ ತವ. ಇವನು ನಿಭಾಲಯ. ನಿಭಾಲಯ ಅಂತಂದರೆ ಇವನು ಸನ್ಮಾರ್ಗದಲ್ಲಿ ಹೋಗ್ತಾ ಇರುವನು. ಇನ್ನು ಚಿಕೇತ ಧಾರ್ಮಿಕ, ನೈತಿಕ, ವ್ಯಾವಹಾರಿಕ ಎಲ್ಲ ಮೌಲ್ಯಗಳನ್ನು ಚೆನ್ನಾಗಿ ಅಳವಡಿಸಿಕೊಂಡವರಿಗೆ ನಿಭಾಲಯ ಅಂತ ಕರೀತಾರೆ. ಇವೆಲ್ಲವನ್ನು ಅವನು ಜೊತೆಗೆ ಇಟ್ಕೊಂಡಿದ್ದಾನೆ. ಆ ಶಬ್ದ ನಿಭಾಲಯ ಅನ್ನೋ ಶಬ್ದ ಏನು ತೋರಿಸ್ತದೆ? ಮೆಚ್ಯೂರ್ ಬಾಯ್. ಒಂದು ಶಬ್ದ ಪ್ರಬುದ್ಧನಾದ ಮಗು. ಅವ ಪ್ರಬುದ್ಧನಾದ ಮಗು, ಹಾಗೆ ಕಚರ ಕಚರ ಮಗು ಅಲ್ಲ. ವೆರಿ ನಚಿಕೇತ ಮೆಡಿಟೇಷನಿಗೆ ಕೂತ್ಕೊಂಡ ನಮ್ಮ ನಚಿಕೇತ. ಹುಟ್ಟಿದಬ್ಬ ಅಂತೇಳಿ ದೇವಸ್ಥಾನ ಕರ್ಕೊಂಡು ಹೋಗ್ಯಾರ ಅವರಮ್ಮ. ಅಲ್ಲಿ ಹೋಗಿ ಧ್ಯಾನಕ್ಕೆ ಕೂತ್ಬಿಟ್ಟಾನ 10 ನಿಮಿಷ. ಏನು ಮಾಡ್ಲಿಕ್ಕತ್ತಾನಂತ ಅವರಮ್ಮ ಬಂದು ಹೋಗ್ತಾರೆ. ಕಣ್ಣು ಉಜ್ಕೊಂಡು ಹಿಂಗೆ ಕೂತ್ಬಿಟ್ಟ ಧ್ಯಾನಕ್ಕೆ. ಫೋನ್ ಮಾಡಿದ್ದೆ ಮಾಡಿದ್ದು ಅವರಮ್ಮ, ನನ್ನ ಮಗ ಧ್ಯಾನಕ್ಕೆ ಕೂತ್ಕೊಂಡು. ಟಿ ವಿ ನೋಡ್ತಿರ್ತಾರೆ, ಅಲ್ಲಿ ಇಲ್ಲಿ ಕೇಳ್ತಾರೆ, ಅಥವಾ ಅವನ ಸ್ವಭಾವದಲ್ಲೂ ಏನೋ ಒಂದು ಒಂದು ಒಂದು ಒಂದು ಎಳೆ ಆ ಸಂಸ್ಕಾರ ಇರಬಹುದು. ನಾವು ಈಗ ಈ ವಯಸ್ಸಿನಲ್ಲಿ ಈ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಪ್ರೆಡಿಕ್ಟ್ ಮಾಡೋದು ತಪ್ಪು. ಅದು ಮಗನಿಗೆ ಆಘಾತಕರವೂ ಆಗಬಹುದು. ಬಟ್ ವಾಟ್ ಎವರ್ ಇಟ್ ಇಸ್, ಇವನು 12 ವರ್ಷ ಹುಡುಗ. ಓಕೆ, ಪರವಾಗಿಲ್ಲ. ಇವನು ಪ್ರಬುದ್ಧನಾಗಿದ್ದಾನೆ ಅಂತ ಹೇಳ್ಕೊಳಕ್ಕೆ ಏನು ತೊಂದರೆ ಇಲ್ಲ. ಇಂತಹ ಹಾಂ ಅಂತ ಹೇಳ್ತಾರೆ. ಅಪ್ರಾಪ್ತ ಅಲ್ಲ, ಹಾಂ ಇನ್ನೂ ಯಜ್ಞ ಪವಿತ್ರ ಧಾರಣೆ ಆಗಿಲ್ಲ. ಬ್ರಾಹ್ಮಣ ಆದವನು 6 ವಯಸ್ಸಿಗೇನೆ ಯಜ್ಞ ಪವಿತ್ರ ಹಾಕ್ಕೋಬೇಕು. ಗೊತ್ತಾ, ಇವನು ಯಜ್ಞ ಪವಿತ್ರ ಇನ್ನೂ ಧಾರಣೆ ಆಗಿಲ್ಲ. ಅಪ್ಪನಿಗೆ ಟೈಮ್ ಇಲ್ಲ ಮಾಡಲಿಕ್ಕೆ, ಗುರುಬಲ ಕೂಡ ಬಂದಿಲ್ಲ. ಆದರೆ 6 ವಯಸ್ಸು ಅಂತ ಹೇಳಲಿಕ್ಕೆ ತಪ್ಪಾಗ್ತದೆ. 6 ರಿಂದ 12, 8 ಇರ್ಬೋದು, 9 ಇರ್ಬೋದು, 12 ಇರ್ಬೋದು ಅಂತ ನನ್ನ ಲಾಜಿಕ್ ಹೇಳ್ತದೆ. ಗೊತ್ತಿತ್ತಲ್ಲ, ನಿಭಾಲಯ ಅನುಪಶ್ಯ ಆಲೋಚಯ ನಿಭಾಲಯ. ಈ ತಂದೆಯೇ ನೀನು ಕೂಡ ಇಂತಹ ಸನ್ಮಾರ್ಗದಲ್ಲಿದ್ದಂಥವನಾಗಿದ್ದೀಯಾ, ಆದ್ದರಿಂದ ಆಲೋಚೆಯ, ಪ್ಲೀಸ್ ಪ್ಲೀಸ್ ಥಿಂಕ್ ಅಬೌಟ್ ಇಟ್, ಏನಪ್ಪ ಅದ್ರ ಬಗ್ಗೆ ಯೋಚನೆ ಮಾಡು, ಅದ್ರ ಬಗ್ಗೆ ನೀನು ಚಿಂತನೆ ಮಾಡು, ಏನು ಯಥಾ ಏನ ಪ್ರಕಾರೇಣ ವೃತ್ತಾಹ ಪೂರ್ವೇ ಅತಿಕ್ರಾಂತಾಹ, ಪೂರ್ವೆ ಅಂದ್ರೇನು ಈ ಮುಂಚೆ ಆಗಿ ಹೋದವರು, ಈ ಮುಂಚೆ ನಮ್ಮ ಮನೆಯಲ್ಲಿ ಪೂರ್ವಜರು ಏನು ಹಾಕೋಗಿದ್ದಾರೆ ಅವರು ಏನ ಪ್ರಕಾರೇಣ ವೃತ್ತಾಹ ಹೇಗೆ ನಡ್ಕೊಂಡ್ರು, ಅವ್ರಿಗೇನು ಹೇಳಬೇಕಾಗಿದೆ ಗೊತ್ತೇನು, ಮಾತಾಡಿಯ ಮಾತು ಉಳಿಸ್ಕೋ ಅಷ್ಟೇ ಹೇಳಬೇಕಾಗಿದೆ, ನೀನು ಹೆಚ್ಚಿಗೆ ಇಲ್ಲ, ನೀನು ಮಾತಾಡಿದೆಯಾ, ಬ್ರಾಹ್ಮಣರು ಮಾತಾಡಿದರೆ ಮುಗಿದೋಯ್ತು ಅದನ್ನು ವಾಪಸ್ ತಗೋಬಾರ್ದು, ಅದೇ ಬ್ರಾಹ್ಮಣನ ನೈಷ್ಠಿಕತೆ, ಅದು ಅವನ ನೈಷ್ಠಿಕತೆ, ಅದಕ್ಕೆ ಮಾತಾಡುವಾಗ ಭಾರಿ ಹುಷಾರಾಗಿ ಮಾತಾಡ್ತವ್ರು ಅಂತ ಸಪೋಸ್ ಟು ಬಿ. ಓಕೆ, ಈಗಿನ ಮಾತುಗಳ ಅಯ್ಯೋ ರಾಮ, ಅನುಕ್ರಮೇಣ ಯಾವ ರೀತಿ ಅವರು ಕ್ರಮಿಸಿದರು, ಯಾವ ರೀತಿ ನಡ್ಕೊಂಡ್ರು, ಯಾವ ಪ್ರಕಾರವಾಗಿ ಜೀವನ ನಡೆಸ್ಕೊಂಡು ಹೋದರು, ಪೂರ್ವೇ ಅತಿಕ್ರಾಂತಹ ಯಾರವರು ಅಂದರೆ ಏನು ಶಕ್ತಿ ಯಾವ ತಗಡುಗಳು ಇಲ್ಲ, ಈಗ ಬರಲಿಲ್ಲ, ಹಂಗಲ್ಲ ಅದಕ್ಕೆ ಹೇಳ್ತಾನೆ ನಾನು, ಮಂಗನ ಶಬ್ದ ಅಲ್ಲ, ಅದು ಹೆಂಗೆ ಗೊತ್ತಾಗ್ತದೆ ನಿಮಗೆ, ಗೊತ್ತಾಗೋದಿಲ್ಲ, ಅಲ್ಲಿ ನಿಮ್ಮ ನಿಮ್ಮ ಭಾಗದಿಂದ ಹೋಗಿ ಹಿಂಗ ಇರ್ಬೇಕು, ಅದು ಏನಾಗ್ತದೆ, ನಿನ್ನ ತಂದೆ ಪಿತೃ, ನಿನ್ನ ತಂದೆ ಪಿತಾಮಹ, ನಿನ್ನ ತಾತ ಇತ್ಯಾದಿಗಳು, ಅದು ತವ ಶಬ್ದ ನೋಡ್ರಿ, ತವ ಪಿತೃ, ತವ ಪಿತಾಮಹ, ಆದಯ ಎಟ್ಸೆಟ್ರಾ, ಇವರೆಲ್ಲ ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ಜೀವನ ನಡೆಸಿದರು, ಅದೆಲ್ಲವನ್ನು ನೀನು ನಿಭಾಲಯ ಹೇ ಸನ್ಮಾರ್ಗದಲ್ಲಿದ್ದಂತಹ ನೀನು ಅದನ್ನೆಲ್ಲವನ್ನು ಕೂಡ ನೀನು ವಿಚಾರ ಮಾಡಬೇಕು. ಹಾಂ, ಏನ ಪ್ರಕಾರನೆ ಗೊತ್ತಾಹ, ಯಾವ ಪ್ರಕಾರವಾಗಿ ಅವ್ರು ನಡ್ಕೊಂಡ್ರು ಅದನ್ನು ನೀನು ನಿನ್ನ ನೆನಪಿಗೆ ತಂದುಕೋ, ನಿನ್ನ ಸ್ಮೃತಿಗೆ ತಂದುಕೋ, ಅದನ್ನು ನೀನು ಸ್ಮರಿಸು. ಭಾಷ್ಯ, ತಾನ್ ದೃಷ್ಟ್ವಾಚ ತೇಷಾಂ ವೃತ್ತಮಾಸ್ತಾತ್, ವೃತ್ತಮಾಸ್ಥಾತುಂ ಅರ್ಹಸಿ, ವೃತ್ತಂ ಆಸ್ಥಾತುಂ ಅರ್ಹಸಿ. ಅಷ್ಟೇ ಅಲ್ಲ, ವರ್ತಮಾನಶ್ಚ, ಈಗ ಇವರು ನಿಮ್ಮ ನಿಮ್ಮ ತಂದೆ ನಿಮ್ಮ ತಂದೆಯ ತಂದೆಯವರೆಲ್ಲ ಹೇಗೆ ನಡ್ಕೊಂಡ್ರು ಆಗಿ ಹೋದಂಥ ಕತೆ, ಆದರೂ ಅದನ್ನು ಸ್ಮೃತಿಗೆ ತಂದ್ಕೊಂಬೋದು ಒಳ್ಳೆಯದು, ಅಷ್ಟಕ್ಕೆ ನಿಲ್ಲಬೇಡ. ಏ ಅಪ್ಪ ಏನಂತಂದರೆ, ಈಗಿದ್ದಾರಲ್ಲ ಹೌದಾ, ವರ್ತಮಾನಶ್ಚ ಅಪರೇ, ಬೇರೆ ಈಗಿದ್ದಾರಲ್ವೋ, ವರ್ತಮಾನ ಈ ಸದ್ಯಗಿದ್ದಾರಲ್ವೋ, ಯಾರು ಸಾಧು ಸಂತರು, ಸಾಧವ ಅದೋ ಈಗಿದ್ದಾರಲ್ಲ ಸಾಧು ಸಂತರು ಮುನಿಗಳು ಋಷಿಗಳು ಈಗಿದ್ದಾರಲ್ವೋ, ಯಥಾ ವರ್ತಂತೆ, ಅವರು ಯಾವ ಪ್ರಕಾರ ನೋಡ್ಕೊಳ್ತಾರೆ, ತಾಂಶ್ಚ ಪ್ರತಿಪಶ್ಯ, ಅದನ್ನು ಕೂಡ ನೀನೇನು ಮಾಡಬೇಕು, ಅದನ್ನು ಕೂಡ ನೀನು ಗಮನದಲ್ಲಿಟ್ಕೋಬೇಕು. ನಮ್ಮ ಪೂರ್ವಜರು ನಮಗೇನು ಪಾಠ ಹಾಕಿಕೊಟ್ಟರು ಅದನ್ನು ನಮ್ಮ ಗಮನದಲ್ಲಿಟ್ಕೋಬೇಕು. ಸದ್ಯ ಲೋಕದಲ್ಲಿ ಯಾವ ಋಷಿಗಳು ಮುನಿಗಳು ತಪಸ್ವಿಗಳು ವೃದ್ಧ ಹಿರಿಯರು ಅಂತಿದ್ದಾರೆ, ಪೂಜ್ಯರು ಅಂತಿದ್ದಾರೆ, ಇವರು ಯಾವ ಪ್ರಕಾರ ನಡ್ಕೋತಾ ಇದ್ದಾರೆ, ತಾಂಶ್ಚ ಯಥಾ ವರ್ತಂತೆ ತಾಂಚ ಪ್ರತಿಪಶ್ಯ, ಅದನ್ನು ಕೂಡ ನೀ ಲಕ್ಷದಲ್ಲಿಟ್ಕೊಂಡು ನೋಡು, ಆಲೋಚೆಯ ಅದ್ರ ಬಗ್ಗೆ ಚಿಂತನೆ ಮಾಡು. ತಥಾ ನ ಚ ತೇಷು ಮೃಷಾಕರಣ ವೃತ್ತಂ ವರ್ತಮಾನ ವಾ ಅಸ್ತಿ, ಅದು ಹೇಳಿದಿನ ಇಲ್ಲ, ಯಥಾ ವರ್ತಂತೆ ತಾಂಶ್ಚ ಪ್ರತಿಪಶ್ಯ ಆಲೋಚಯ ತಥಾ ನ ಚ ತೇಷು ಮೃಷಾಕರಣ ವೃತ್ತಂ ವರ್ತಮಾನಂ ವಾಸ್ತಿ. ಶಾಕರ್ಣಂ ವಾಸ್ತಿ ವರ್ತಮಾನಂ ವಾ ಅಥವಾ ಏನು ಈ ಪ್ರಕಾರವಾಗಿ ಈಗ ಜನತ ಈ ಸದ್ಯ ಜನ ಸಾಧು ಸಂತರು ಪೂಜ್ಯರು ನಡ್ಕೊಳ್ತಾ ಇದ್ದಾರೋ ಅದನ್ನು ಕೂಡ ಪ್ರತಿಪಶ್ಯ, ಅದನ್ನು ಕೂಡ ನೀನು ಆಲೋಚಯ, ಅದನ್ನು ಕೂಡ ನೀನು ಚಿಂತನೆ ಮಾಡು. ತಥಾ ತಿಳ್ಕೋ, ನ ಚತೀಶು ವೃಷಾಕರಣಂ ವೃತ್ತಂ ವರ್ತಮಾನಂ ವಾಸ್ತಿ. ಅದನ್ನು ಈಗೇನು ನಡ್ಕೊತಾ ಇದ್ದಾರೆ ಅದು ಕೂಡ ಬಿಟ್ಕೊಡುವಂಥದ್ದೇನಿಲ್ಲ ಅದರೊಳಗೆ. ಮೃಷಾಕರಣಂ ನ ಅಸ್ತಿ, ಅದನ್ನು ಬಿಟ್ಕೊಡುವಂಥದ್ದು. ಮೃಷ ಅಂದರೆ ಸುಳ್ಳು, ಮೃಷ ಅಂದರೆ ಸುಳ್ಳು, ಸುಳ್ಳು ಅಂದ್ರೇನು ಬಿಟ್ಕೊಡು. ಹಾಂ, ಅನುಸರಿಸಬಾರದ್ದೇನಿಲ್ಲ ಅದರೊಳಗೆ. ಈಗ ಅವರೆಲ್ಲ ಪೂಜ್ಯರು ಸಾಧುಗಳು, ಅವರ ಮಾರ್ಗ ಹಾಕಿ ಕೊಟ್ಟಿರ್ತಾರೆ. ಆದ್ದರಿಂದ ಅತಿಕ್ರಾಂತದಲ್ಲಿ ಏನಾಯಿತು ಅದನ್ನೂ ನೀನು ಲಕ್ಷಣ ಇಟ್ಕೋ, ಈಗೇನು ನಡೀತಾ ಇದೆ ಇದನ್ನು ಕೂಡ ಲಕ್ಷಣ ಇಟ್ಕೋ, ಮತ್ತು ಯಾವುದನ್ನು ಬಿಟ್ಕೊಡುವಂಥದ್ದೇನು ಇಲ್ಲ. ಮೃಷಾಕರಣಂ ವೃತ್ತಂ ವರ್ತಮಾನಂ ನ ಅಸ್ತಿ ತದ್ವಿಪರೀತಂ ಅಸತಾಂ ಚ ವೃತ್ತಂ ವೃಷಾಕರಣಂ. ಅನ್ಯಥಾ ವಿಪರೀತವಾದದ್ದೇನಾದರೂ ಇದ್ದರೆ ಅದನ್ನು ಬಿಟ್ಕೊಡೋಣಂತೆ. ಅಂದರೆ ಈಗ ವಿಪರೀತ ಅಂದ್ರೇನು? ನೈತಿಕ ಮೌಲ್ಯಕ್ಕೆ ವಿರುದ್ಧವಾದದ್ದು, ಧಾರ್ಮಿಕ ಮೌಲ್ಯಕ್ಕೆ ವಿರುದ್ಧವಾದದ್ದು, ಕೌಟುಂಬಿಕ ಮೌಲ್ಯಕ್ಕೆ ವಿರುದ್ಧವಾದದ್ದು. ಇವರ ವಿರುದ್ಧವಾದ ಮೌಲ್ಯಗಳೇನಿದೆಯೋ, ಮೌಲ್ಯಗಳಿಗೆ ವಿರುದ್ಧವಾದದ್ದೇನಿದೆಯೋ ಅದನ್ನು ಬೇಕಾದ್ರೆ ಬಿಟ್ಕೊಡೋಣಂತೆ. ಅದು ಇವರೆಲ್ಲ ಮೌಲ್ಯ ಸಂಬತ್ತವಾಗಿ ನಡ್ಕೊಂಡವರು. ಹೌದು, ತದು ವಿಪರೀತಂ ಅಸತಾಂಚ, ಯಾವುದು ವಾಸ್ತವಿಕತೆಯಿಂದ ದೂರ ಇದೆಯೋ, ವೃತ್ತಂ ಮೃಷಾಕರಣಂ, ಅದನ್ನು ಬಿಟ್ಕೊಳ್ಳ. ನಚ ಮೃಷಾಕೃತ್ವಾ ಕಶ್ಚಿತ್ ಅಜರಾಮರಃ ಭವತಿ. ಯಾಕೆ ನನಗೆ ಹಿಂಗೆ ಅನ್ನಿಸ್ತದೆ, ಭಗವತ್ಪಾದಾಚಾರ್ಯ ಬರೀತಾರೆ ನಚಿಕೇತನ ಹಿಂಗೆ ಅನಿಸಿತ್ತು ಅಂತೇಳಿ. ಏನು ಅನಿಸಿತ್ತು ಅಂತಂದರೆ, ಈ ಪ್ರಕಾರವಾದ ಸುಳ್ಳು ಜೀವನ ನಡೆಸೋದ್ರಿಂದ, ಹಿಪೋಕ್ರಿಟ್ ಜೀವನ ನಡೆಸೋದ್ರಿಂದ, ಅಂದರ ಏಕ ಬಾಹರ ಏಕ ಒಳಗೊಂದು ಹೊರಗೊಂದು ಇಂಥ ಜೀವನ ಏನು ನಡೆಸ್ತಾರೆ ಇದರಿಂದ, ಕಶ್ಚಿತ್ ಜರ ಅಮರಹ, ಕಶ್ಚಿತ್ ಅಜರ ಅಮರಹ ನ ಭವತಿ. ಯಾರು ಏನು ಜನ್ಮ ಮರಣಗಳಿಂದ ಮುಕ್ತರೇನು ಆಗೋದಿಲ್ಲ. ಹೌದಪ್ಪ, ನಾನು ಈ ಪ್ರಕಾರವಾಗಿ ಮೋಸ ವಂಚನೆಯಿಂದ ನನ್ನನ್ನು ನಾನೇ ವಂಚಿಸಿಕೊಂಡು ಸ್ಪ್ಲಿಟ್ ಪರ್ಸ್ನಾಲಿಟಿಯನ್ನು ಬೆಳೆಸ್ಕೊಂಡು ನಾನು ಜೀವನ ಮಾಡ್ತೇನೆ ಅಂತ ಅಂದಿದ್ದಾದರೆ, ಇದರಿಂದ ನೀನು ಜನ್ಮ ಮರಣಗಳಿಂದ ಬಿಡುಗಡೆಯನ್ನು ಪಡಿತೀಯ? ಮತ್ತು ಸುಳ್ಳು ಯಾಕೆ ಮಾತಾಡ್ಬೇಕು, ಅಂಥ ಜೀವನ ಯಾಕೆ ನಡೆಸ್ಬೇಕು? ಜೀವನ ನಡೆಸೋದು ಅಂತಂದರೆ ಬಿಂದಾಸ್ ಜೀವನ ನಡೆಸು. ನೀನು ಒಬ್ಬ ಶ್ರೇಷ್ಠ ಚಾರುವಾಕ್ ಫಿಲಾಸಫರ್ ಆಗ್ತೀಯ. ಯಾವತ್ ಜೀವೇ ಸುಖಂ ಜೀವೇ ಬಿಂದಾಸ್. ನೀವು ಹೋಗ್ತೀರ, ಯಾಕಪ್ಪ ಹಿಂಗೆ ಮಾಡ್ತೀಯ, ಇರೋದೇ ಈ ಸ್ವಲ್ಪ ದಿವಸ, ಆಮೇಲೆ ಹುಟ್ಟು ಬರ್ತೀವಿ ಅನ್ನೋದು ನಿಮ್ಗೆ ಗ್ಯಾರಂಟಿ ಇಲ್ಲ. ಇದಿರೋದು ಒಂದು ದೇಹ ನಮಗೆ ಇರೋ ತನಕ ಚೆನ್ನಾಗಿ ಮಜಾ ಮಾಡೋದಲ್ಲ, ಒಂದು ಫಿಲಾಸಫಿನ ಆಯ್ತದೆ. ಅದಕ್ಕೆ ಚಾರುವಾಕ ಫಿಲಾಸಫಿ ಅಂತ ಕರೀತಾರೆ. ಅಟ್ಲೀಸ್ಟ್ ಹಂಗಾರೆ ಮಾಡ. ಇದೇ ಹಿಪೋಕ್ರಿಟ್ ಒಳಗೊಂದು ಹೊರಗೊಂದು ಮೋಸ ತಗಡಿ ವಂಚನೆ ಯಾಕೆ ಹಿಂಗೆ ಮಾಡ್ತೀನಿ ನೀನು? ನೀನು ಈ ಥರ ಮಾಡೋದ್ರಿಂದ ಜನ್ಮ ಮರಣಾದಿಗಳನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯವೋ? ವಿಚಾರ ಮಾಡು, ವಿಚಾರ ಮಾಡು. ನಚಿಕೇತ ಅವರಪ್ಪನಿಗೆ ಹೇಳುವಾಗ ಇವೆಲ್ಲ ಭಾವನೆ ಇಟ್ಕೊಂಡಿದ್ದಾನೆ. ಏನಂತ, ಮೃಷಾಕೃತ್ವ ಈ ವಂಚನೆ ಜೀವನವನ್ನು ನಡೆಸೋದ್ರಿಂದ ಕಶ್ಚಿತ್ ಜರ ಅಮರ ನ ಭವತಿ, ಯಾರೂ ಕೂಡ ಅಜರ ಅಮರ ಆಗೋದಿಲ್ಲ. ಯತಃ ಸಸ್ಯಮಿವ ಮರ್ತ್ಯಃ ಮನುಷ್ಯಃ ಪಚ್ಯತೆ ಜೀರ್ಣಃ ಮ್ರಿಯತೆ ಮೃತ್ವಾ ಚ ಸಸ್ಯಮಿವ ಆಜಾಯತ. ಸಸ್ಯಮಿವ ಆಜಾಯತೆ, ಆಜಾಯತ ಭೂತಕಾಲದಲ್ಲಿ ಸಸ್ಯಮಿವ ಆಜಾಯತ. ಓಕೆ, ಸರ್ ಆಜಾಯತ ಆವಿರ್ಭವತಿ ಪುನಃ ಇವಂ ಅನಿತ್ಯೇ ಜೀವಲೋಕೆ ಕಿಂ ವೃಷಾಕರಣೇನ ಯತಃ ಸಸ್ಯಮಿವ. ಹೇಗೆಂದರೆ ಹೇ ತಂದೆಯೇ, ಸಸ್ಯಗಳು ಇದ್ದಂತೆ ಏನು ಮಾಡ್ತಾವೆ ಸಸ್ಯಗಳು, ಆ ಸಸ್ಯಗಳಿದ್ದಂತೆ ಮನುಷ್ಯನು ಕೂಡ ಏನು ಮಾಡ್ತಾವೆ ಸಸ್ಯಗಳು, ಪಚ್ಚತೆ ಅವು ಪಕ್ವವಾಗ್ತವೆ, ಕೊನೆಗೇನಾಗ್ತವೆ ಪಕ್ವವಾಗಿ ಜೀರ್ಣ ಮ್ರಿಯತೆ ಅವು ನಾಶವಾಗ್ತವೆ. ಅದೇ ಪ್ರಕಾರ ಮನುಷ್ಯನು ಕೂಡ ಪಚ್ಚತೆ ಜೀರ್ಯತೆ ಮ್ರಿಯತೆ ಜೀರ್ಣ ಜೀರ್ಯತೆ ಮ್ರಿಯತೆ. ಮತ್ತೇನಾಗ್ತದೆ ಸತ್ ಮೇಲೆ, ಮೃತ್ವ ಸತ್ ಮೇಲೆ ಚ ಸಸ್ಯಮಿವ ಆಜಾಯತ. ಸಸ್ಯಗಳು ಹುಟ್ಟಿದಂತೆ ಪುನಃ ಮತ್ತೆ ಹುಟ್ಟುತ್ತವೆ. ಆಜಾಯತ ಅಂದರೆ ಆಜಾಯತ ಆವಿರ್ಭವತಿ, ಮತ್ತೆ ಅವು ಪ್ರಕಟವಾಗ್ತವೆ. ಪುನಃ ಇವಂ ಅನಿತ್ಯ ಜೀವಲೋಕೆ ಕೆಂ, ಹೀಗಿದ್ದಾಗ ಈ ಅನಿತ್ಯವಾದ ಈ ಕ್ಷಣಭಂಗುರವಾದ ಈ ಲೋಕದಲ್ಲಿ ಮೃಷಾಕರಣೇನ ಕಿಮರ್ಥಂ, ಮೃಷಾ ಜೀವನ ಆಡಂಬರದ ಜೀವನ ಇದೇನು ಮಾಡ್ತೀವೋ ನಾವು, ಒಂಥರ ನಡ್ಕೋತೀವಿ, ಅವ್ರೇನಂತಾರೋ ಇವ್ರೇನಂತಾರೋ, ಗುಡಿ ಗುಡಿ ಗುಡಿ ಗುಡಿ, ಅವ್ರಿಗೂ ಗುಡ್ಡು ಇವರಿಗೂ ಗುಡ್ಡು, ತಾನ ನಾನು ಗುಡ್ಡಾದರೂ ಚಿಂತೆ ಇಲ್ಲ, ತನಗೆ ನಾನು ಗುಡ್ಡಾದರೂ ಚಿಂತೆ ಇಲ್ಲ, ಎಲ್ಲರ ಕಣ್ಣಿಗೆ ನಾನು ಚೆಂದ ಕಾಣಬೇಕು, ಎಲ್ಲರ ಕೆತ್ತೆ ಎಲ್ಲರೂ ನನಗೆ ಒಳ್ಳೆಯವನು ಒಳ್ಳೆಯವನು ಅನ್ಬೇಕು. ಇದರಿಂದ ಎಷ್ಟೋ ಮೌಲ್ಯಗಳನ್ನು ಕಳ್ಕೊತೀವಿ ನಾವು, ಎಷ್ಟೋ ಧಾರ್ಮಿಕ ಎಷ್ಟೋ ನೈತಿಕ ಎಷ್ಟೋ ಉತ್ತಮವಾದ ಮೌಲ್ಯಗಳನ್ನು ನಾವು ಕಳ್ಕೊಂಬಿಡ್ತೀವಿ. ಹಾಗೆ ಎಲ್ಲರಿಗೂ ಎಲ್ಲರಿಗೂ ಸಮಾಧಾನ ಮಾಡ್ತಾ ಹೋಗ್ಬೇಕು ನೋಡು, ಯು ಶುಡ್ ಮೇಕ್ ಎವ್ರಿಬಡಿ ಹ್ಯಾಪಿ. ತಾನು ದುಃಖಿಯಾಗಿ ಇದ್ದುಕೊಂಡು ಎವ್ರಿಬಡಿ ಹೆಂಗೆ ಹ್ಯಾಪಿ ಮಾಡ್ತಾನೆ ಇವನು, ತನಗೆ ತಾನು ಮೋಸ ಮಾಡಿಕೊಂಡಾಗ ತಾನು ಅನ್ಹ್ಯಾಪಿಯಾಗೇ ಇರ್ತಾನ. ಇದು ಸಿಂಪಲ್ ಸೈಕಾಲಜಿ. ಸೊ ಈ ಗುಡಿ ಗುಡಿ ಜೀವನದ ನೋಡ್ರಿ, ಇಟ್ಸ್ ಜಸ್ಟ್ ಮೀನಿಂಗ್ಲೆಸ್. ಅವರು ಗುಡ್ಡ ಇವರು ಗುಡ್ಡ, ಸೊ ದ್ಯಾಟ್ ನಾನು ಗುಡ್ಡ. ಇದು ವರ್ಕೌಟ್ ಆಗೋದಿಲ್ಲಪ್ಪ, ನೀವು ಲಾಜಿಕ್ನಲ್ಲಿ ಹುಡುಕಿ ನೋಡ್ಬೇಕಾದ್ರೆ, ಸತ್ಸಂಗದಲ್ಲಿ ಡಿಸ್ಕಸ್ ಮಾಡೋಣ ಬೇಕಾದ್ರೆ. ಇದೇನು ಉಪಯೋಗ ಇಲ್ಲ ಇದು. ಅದಕ್ಕೆ ಅವನು ಕ್ಲೀನಾಗಿ ಹೇಳ್ತಾನೆ ಏನಪ್ಪ ಅಂದರೆ, ಏನಪ್ಪ ಏನು ಮಾಡಬೇಕಾಗಿದೆ ಈ ಲೋಕದಲ್ಲಿ, ಹಾಂ ಅನಿತ್ಯ ಜೀವಲೋಕೆ ಕೆಂ ವೃಷಾಕರಣೇನ, ಈ ಸುಳ್ಳು ಸುಳ್ಳು ಜೀವನ, ಈ ಆಡಂಬರದ ಜೀವನ, ಈ ವ್ಯರ್ಥ ಜೀವನದಿಂದ ಏನಾಗಬೇಕಾಗಿದೆ ಅಪ್ಪ, ಮಾತು ಕೊಟ್ಟೀಯ ಮಾತು ಉಳಿಸಿಕೋ ಅಷ್ಟೇ ಹೇಳಬೇಕಾಗಿದೆ ಅವನಿಗೆ. ನೀ ದುಃಖಿ ಯಾಕೆ ಆಗ್ತೀಯ, ನೀ ದುಃಖ ಯಾಕೆ ಮಾಡ್ತೀಯ, ಮನಸ್ಸು ಯಾಕೆ ಕೈ ಮಾಡ್ಕೊಂಡೀಯ, ನಾನು ಅಲ್ಲಿ ಹೋಗಿ ಏನು ಮಾಡಬೇಕು, ನನ್ನನ್ನು ಯಾಕೆ ಕಳಿಸ್ತೀಯ ಅಂತ ಕೇಳಲಿಕ್ಕೆ ಬಂದಾನ ಅಪ್ಪನ ಹತ್ರ. ಆದರೆ ಅಪ್ಪನ ಮುಖ ನೋಡಿ ಆ ತಾನು ಏನು ಕೇಳಬೇಕು ಅಂತ ಬಿಟ್ಬಿಟ್ಟ, ಬೇರೆಯೇ ಅಪ್ಪನಿಗೆ ಸಮಾಧಾನ ಹೇಳ್ತಾನೆ. ಯಾರು ಮಗ ಹೇಳ್ತಾನೆ, ಹಾಂ ಅದಕ್ಕೆ ಕೊನೆ ಮಾತು ಹೇಳ್ತಾನೆ ನೋಡಿ, ಪಾಲಯ ಆತ್ಮನಃ ಸತ್ಯಂ. ಬ್ರಾಹ್ಮಣನಾಗಿದ್ದೀಯಾ, ಬ್ರಾಹ್ಮಣ ಸತ್ಯವನ್ನು ಕಾಪಾಡ್ತಾನೆ. ಸತ್ಯ ಅಂದ್ರೇನು, ಅವನು ಏನು ಮಾತಾಡ್ತಾನೋ ಅದನ್ನು ಉಳಿಸ್ಕೊಳ್ತಾನೆ. ನೀನು ತಂದೆ ಆಗಿದೆಯಾ, ನಿನಗೆ ನಾನು ಚುಟಾನು ಬಡಿ ಬಾತ್ ನೈಕರ್ನಾಹ, ನನ್ನ ಬಾಯಿ ನನ್ನ ನಾಲಿಗೆ ತುಂಬ ಚಿಕ್ಕ ನಾಲಿಗೆ, ನೀನು ದೊಡ್ಡವನಿದ್ದೀಯ, ನಿನಗೆ ನಾನು ಜ್ಞಾಪಕ ಮಾಡ್ತೇನೆ ಅಷ್ಟೇ. ಪೂರ್ವಜರನ್ನು ನೋಡು, ಈಗಿನ ಸಾಧುಗಳನ್ನು ನೋಡು, ಅವ್ರು ನಡೆಸಿಕೊಳ್ಳೋದು ಜೀವನ ನೋಡು, ಹೇಗೆ ಸತ್ಯವನ್ನು ಕಾಪಾಡ್ತಾರೆ. ಸತ್ಯ ಅಂದರೆ ಏನಿಲ್ಲಿ, ಅವನು ಮಾತಾಡಿದ ಸತ್ಯ ಅಂತ ಅರ್ಥಲ್ಲ. ಏನು ಸತ್ಯ ಅಂತಂದರೆ, ಅವನ ಮಾತುಗಳನ್ನು ಮಾತಾಡಿದ್ದಾನೆ ಅದನ್ನು ಉಳಿಸೋದೇ ಸತ್ಯ. ಮಾತಾಡಿದ ಮಾತುಗಳನ್ನು ಉಳಿಸಿಕೊಂಡು ಹೋಗೋ ಸತ್ಯ. ಅವನು ಮಾತಾಡಿದ ವಿಷಯವು ಸತ್ಯ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಲ್ಲ? ಹೀಗೆ ನೀನು ತಂದೆ ಆಗಿದ್ದೀಯಾ, ಬ್ರಾಹ್ಮಣನಾಗಿದ್ದೀಯಾ, ವೈದಿಕನಾಗಿದ್ದೀಯಾ, ನಿನ್ನ ಬಾಯಿಂದ ಮಾತು ಬಂತು, ದಟ್ಸ್ ಇಟ್. ಅದು ಏನೇ ಬರಲಿ ಅದನ್ನು ನೀನು ಉಳಿಸ್ಕೊತಕ್ಕದ್ದು. ಅದನ್ನು ಹೇಳ್ತಾನೆ, ಪಾಲಯ ಆತ್ಮನಃ ಸತ್ಯಂ ಪಾಲಯ. ನಿನ್ನಿಂದ ಬಂದಂತಹ ಈ ಮಾತುಗಳನ್ನು ನೀನು ಉಳಿಸ್ಕೋಬೇಕು. ಪ್ರೇಷಯ ಮಾಂ ಯಮಹಯ ಇತಿ ಅಭಿಪ್ರಾಯ, ಕಳಿಸ್ಕೊ. ನವಿನಗತ ಕಳಿಸ್ಕೊ. ಅವ ಅಳಳತಾನೆ ಕಳಿಸ್ತಾನೆ. ಉತ್ತಮವಾದಂತಹ ಲೋಕಕ್ಕೆ ಹೋಗ್ತಾನೆ ನನ್ನ ಮಗ ಫಾರಿನ್ಗೆ ಅಂತ ಅಂದಾಗ್ಯೂ ಕೂಡ ಕಳಿಸ್ಲಿಕ್ಕೆ ಬಂದಾಗ ಅಳ್ತಾರೇ ಇಲ್ಲ, ಹಂಗೆ ಇಲ್ಲಿ ಅಳ್ತಾ ಅಳ್ತಾನೆ ಕಳಿಸ್ಕೊಡ್ತಾನ. ಅದಕ್ಕೆ ಅಲ್ಲಿ ಹೋಗಿ ಕೇಳ್ಕೊತಾನವ, ನಮ್ಮಪ್ಪ ಅಳ್ತಾ ಅಳ್ತಾ ಕಳಿಸ್ಕೊಟ್ಟ, ಅವನು ಈಗ ಮನಸ್ಸಿನಿಂದ ಶಾಂತನಾಗಿರಬೇಕು, ಅದನ್ನು ಮೊದಲನೇ ವರ ಕೊಡುವಂತ. ತನಗಾಗಿ ಕೇಳ್ಕೊಳ್ಳೋದೇ ಇಲ್ಲ ಅವ. ಎಂಥ ಕ್ಯಾರೆಕ್ಟರ್ ಗೊತ್ತ ನಚಿಕೇತನದು, ತನಗಾಗಿ ಅವ ಏನೂ ಕೇಳ್ಕೊಳ್ಳೋದಿಲ್ಲ. ಥ್ರೂಟ್ 3 ವರೆಗಳು ಅದಕ್ಕೆ ತನಗಾಗಿ ಏನೂ ಕೇಳೋದಿಲ್ಲ, ಎಕ್ಸೆಪ್ಟ್ ಮೋಕ್ಷ. ಅದು ತನಗಾಗಿ ಕೇಳ್ಕೋಬೇಕಾದಂತಹ ಸ್ವಾರ್ಥ ಏನಿಲ್ಲ ಅದರೊಳಗೆ. ಅದು ಸ್ವಾರ್ಥ ಯಾವಾಗ ಅಲ್ಲೊಂದು ಪೆನ್ ಬಿದ್ದಿದೆ, ಇನ್ನು ಯಾರಿಗೂ ಸಿಗಬಾರ್ದು, ಅದು ನನಗೇ ಸಿಗಬೇಕು, ಇದಕ್ಕಂತಾರೆ ಸ್ವಾರ್ಥ. ಹೌದಾ? ಡಿಫೈನ್ ಮಾಡಿರಿ ಸ್ವಾರ್ಥ ಅಂದರೆ. ಅಲ್ಲೊಂದು ವಾಚ್ ಇದೆ, ಅಲ್ಲೊಂದು ಚೈನ್ ಇದೆ, ಅದು ನನ್ನ ಪಾಲಿಗೆನೇ ಬರಬೇಕು, ಬೇರೆ ಯಾರಿಗೂ ಹೋಗಬಾರ್ದು. ಬೇರೆ ಯಾರಿಗೂ ಹೋದರೆ ಹೈ ಶತಾಯಿಗ ತಾಯೇ ನಾನು ಫೈಟ್ ಮಾಡೋದು ತಗೋತೀನಿ, ಇದಕ್ಕೇನಂತಾರೆ ಸ್ವಾರ್ಥ. ಚೈನು, ಪೆನ್ನು, ಪರ್ಸು, ವಾಚು, ಅನ್ಯ ವಸ್ತುವು ಏನು, ನಾನೇನು ಅನ್ಯ ವಸ್ತುವೇ ನಾನು. ವಾಚ್ ಇದೆ, ಅನ್ಯ ವಸ್ತುವೇ ನಾನು. ಅನ್ಯ ವಸ್ತು, ಅನ್ಯ ವಸ್ತುವನ್ನು ಡೆಫಿನೇಷನ್ ನೋಡಿ, ಅನ್ಯ ವಸ್ತುವನ್ನು ತನ್ನದನ್ನಾಗಿಯೇ ಹೊಂದಬೇಕು ಅನ್ನುವುದಕ್ಕೆ ಸ್ವಾರ್ಥ. ಇನ್ನೊಬ್ಬರಿಗೆ ಸಿಗಬಾರ್ದು, ಅದು ನನಗೇ ಸಿಗಬೇಕು ಅನ್ನೋದು ಸ್ವಾರ್ಥ. ಹೌದು, ಮೋಕ್ಷ ಅನ್ಯ ವಸ್ತು ಹೇಳ್ರಿ. ಮೋಕ್ಷ ಅನ್ಯ ವಸ್ತು, ಅನ್ಯ ಪದಾರ್ಥವೋ, ಅದು ನಾನೇ ಆಗಿದ್ದೆ. ಅಯ್ಯ, ನಾನಾಗೆ ಉಳಿದ್ರು ಸ್ವಾರ್ಥ ಏನು ಬಂತು? ಆದ್ದರಿಂದ ಮೋಕ್ಷವನ್ನು ಬಯಸುವುದು ಸ್ವಾರ್ಥ ಅಲ್ಲ. ಅದು ಒಂದು ಬಿಟ್ಟು ನೀ ಏನೇ ಬಯಸು. 25 ಛಾತ್ರಾಲಯ, 30 ಛಾತ್ರಾಲಯ, ಅದು ಕೂಡ ಸ್ವಾರ್ಥನೇ. ಎಸ್, ಬಿಕಾಸ್ ಯು ವಾಂಟ್ ಟು ಬಿ ದ್ಯಾಟ್. ಯು ಆರ್ ಆಲ್ರೆಡಿ ಬಿ ಹಿಯರ್ ದೇರ್ ಯು ವಾಂಟ್ ಟು ಬಿ. ನಿನಗೆ ಇನ್ನೇನೋ ಆಗಬೇಕಾಗಿದೆ ಅಲ್ಲಿ, ಇಲ್ಲಿ ಈಗಾಗಲೇ ನೀನು ಇದ್ದೀಯ. ಅತ್ಯಂತ ಶ್ರೇಷ್ಠವಾದಂತಹ ನಿಸ್ವಾರ್ಥವಾದಂಥದ್ದು ಯಾವುದಾದ್ರೂ ಒಂದು ಇದ್ದದ್ದಾದರೆ, 100% ಪ್ಯೂರ್ ನಿಸ್ವಾರ್ಥ ಯಾವುದಾದ್ರು ಒಂದು ಇದ್ದದ್ದಾದರೆ ಏನದು ಮೋಕ್ಷ. ದಿನಕ್ಕೆ 10 ಸಲ ಹೇಳ್ಕೊಡ್ರಿ. ಠೀಕ, ವ್ಯವಹಾರದಲ್ಲಿ ಬಡವರಿಗೆ ರಕ್ಷಣೆ ಕೊಡಬೇಕು, ವ್ಯವಹಾರದಲ್ಲಿ ಇದರ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ನೋಡ್ರಿ ವಿನಃ ಮೋಕ್ಷ ದೃಷ್ಟಿಯಿಂದ ಛಾತ್ರಾಲಯ ನೋಡಬೇಡ್ರಿ. ಮೋಕ್ಷ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋಗುತ್ತಾದ್ರೆ ಕನ್ಫ್ಯೂಷನ್ನು ಕನ್ಫ್ಯೂಷನ್ ಆಗ್ತದೆ. ಇಟ್ಸ್ ನೀಡ್ ಆಫ್ ದಿ ಅವರ್. ಅವರಿಗೆ ನೀಡ್ಸ್ ಇದೆ, ನಮ್ಮಲ್ಲಿ ಎಕ್ಸಸ್ ಇದೆ, ಅವ್ರಿಗೆ ಕೊಡೋಣ ಅಷ್ಟೇ ಇರೋದು. ಈಗ ಹೆಚ್ಚಿಗೆ ಅಲ್ಲಿ ಏನು ಫಿಲಾಸಫಿ ಇಲ್ಲ. ಒಂದು ಹೆಜ್ಜೆ ಮುಂದೆ ಹೋಗಿದ್ದೆ ಆದರೆ ಅದರಲ್ಲಿಯೇ ಈಶ್ವರನನ್ನು ಕಂಡಿದ್ದೀಯಾ, ಫೈನ್, ಚಿತ್ತಶುದ್ಧಿ ಆಯ್ತು. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದ್ದಾದರೆ ಸರಿಯಾದ ಸದ್ಗುರು ನಿನಗೆ ಸಿಕ್ಕಿದ್ದೆ ಆದರೆ, ನಿನಗೆ ಉಪದೇಶ ಪ್ರಾಪ್ತವಾಗಿದ್ದೆ ಆದರೆ ಮುಕ್ತನಾಗ್ತೀವಿ. ಇಷ್ಟಂತದ ನೋಡಿದ್ರು, ಯಾಕಪ್ಪ ಛಾತ್ರಾಲಯ ಮಾಡ್ತೀಯ? 100 ಮಾಡಿದ್ರೆ ನನ್ನ ಮೋಕ್ಷ ಆಗ್ತದೆ. ಅದಕ್ಕೆ ಈಗ 75 ಯಾವ ಇನ್ನೊಂದು 25 ಮಾಡಿಬಿಟ್ರೆ ನನ್ನ ಮೋಕ್ಷ ಆಗ್ತದೆ. ಏನಾಗೋದಿಲ್ಲ, ನಿನ್ನ ಕೂದಲು ಬೆಳಗ್ಗೆ ಅಂತಾವೆ ಅಷ್ಟೆ, ಏನೇನಾಗ್ಬೋದು. ನನ್ನ ಸಾರ್ಥಕತೆಯನ್ನು ನಾನು ಕಂಡೆ. ನಿನ್ನನ್ನು ನೀನು ತಿಳಿಯದೇ ಇದ್ದಂತಹ ಇನ್ನೊಂದನ್ನು ಅರಿತುಕೊಳ್ಳುವಂತಹ ಸಾರ್ಥಕತೆಯೊಳಗೆ ನನ್ನ ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ ಆ ಆತ್ಮವೇ ನೀನು ಅನ್ನುವುದನ್ನು ತಿಳಿಯದೇ ಹೋದಲ್ಲಿ ಇನ್ನು ನೀನು ಎಷ್ಟು ಏನು ತಿಳಿದರೆ ನೀನು ಮುಕ್ತನಾಗಲಿಕ್ಕೆ ಸಾಧ್ಯ? ಸಾರ್ಥಕ ಅಂತ ಸಾರ್ಥಕ ಏನು ಸಾರ್ಥಕ? ಯು ಹ್ಯಾವ್ ಟು ಸೀ ದಿ ಲಿಮಿಟೇಷನ್ ಆಫ್ ದ್ಯಾಟ್. ಪ್ರತಿಯೊಂದು ಸಂಗತಿಯಲ್ಲಿ, ಪ್ರತಿಯೊಂದು ಪದಾರ್ಥದಲ್ಲಿ, ಪ್ರತಿಯೊಂದು ವಿಷಯದಲ್ಲಿರುವಂತಹ ಪರಿಮಿತಿಯನ್ನು ಗುರುತಿಸ್ಬೇಕ್ರಿ. ಪರಿಮಿತಿ, ಎಲ್ಲದಕ್ಕೂ ಪರಿಮಿತಿ ಇದೆ. ಅಪರಿಮಿತವಾದ ವಸ್ತು ಯಾವುದೂ ಇಲ್ಲ, ಎಲ್ಲವೂ ಏನೋ ಒಂದು ಪರಿಮಿತಿ ಇದ್ದೇ ಇರ್ತದಲ್ಲಿ. ಆ ಪರಿಮಿತಿಯನ್ನು ಗುರುತಿಸೋದೇ ಒಂದು ದೊಡ್ಡ ರಿಲ್ಯಾಕ್ಸೇಷನ್. ಪರಿಮಿತಿಯನ್ನು ಗುರುತಿಸೋದ್ರ ಅರ್ಥೇನೋ, ಇದ್ರ ಬಗ್ಗೆ ನಾ ಇನ್ನು ಹೆಚ್ಚು ಕಡಿಮೆ ಏನೂ ಮಾಡಲಿಕ್ಕಾಗೋದಿಲ್ಲ, ಇನ್ನು ಹೆಚ್ಚು ಕಡಿಮೆ ಏನೂ ಮಾಡಲಿಕ್ಕಾಗೋದಿಲ್ಲ, ಇದರ ಅರ್ಥ ಏನು? ನಾನು ಅನವಶ್ಯಕವಾಗಿ ಇದ್ರ ಬಗ್ಗೆ ತಲೆ ಭಾರ ಮಾಡ್ಕೊಂಬ ಅವಶ್ಯಕತೆ ಇಲ್ಲ. ತಲೆ ಭಾರ ಮಾಡ್ಕೊಂಬ ಅವಶ್ಯಕತೆ ಇಲ್ಲದ ಅರ್ಥ ಏನು? ಶಾಂತಿ. ಪರಿಮಿತಿಯನ್ನು ಗುರುತಿಸಿದಿ, ಒಪ್ಕೊಂಡು ಅಸಹಾಯಕತೆಯನ್ನು ಶಾಂತನಾಗಿ ಬಾಳ್ತೀಯ. ಪರಿಮಿತಿಯನ್ನು ಗುರುತಿಸಿಯೂ ನೀನು ಪರಿಮಿತಿಯನ್ನು ಮೀರಬೇಕು ಅಂತೆಲ್ಲ ಫೈಟ್ ಮಾಡಲಿಕ್ಕೆ ಹೋದಿದ್ದಾದರೆ ಅಶಾಂತನಾಗಿರ್ತೀಯ. ಯಾಕೆ ಚೇಂಜ್ ಮಾಡಲಿಕ್ಕೆ ಹೋಗ್ತೀನಿ ಅದನ್ನು? ಅಪ್ಪ ಮಗನನ್ನು ಚೇಂಜ್ ಮಾಡ್ತಾನೆ, ಮಗ ಹೆಂಡತಿಯನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ತಾನೆ, ಅಪ್ಪ ಅಮ್ಮ ಮಕ್ಕಳನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ತಾರೆ. ಯಾಕೆ ಯಾರನ್ನ ಯಾಕೆ ಚೇಂಜ್ ಮಾಡಲಿಕ್ಕೆ ಹೋಗ್ಬೇಕು ನಾವು? ಅವ್ರವ್ರು ಹೆಂಗಿರ್ತಾರೆ ಅದು ಅವ್ರ ಪರಿಮಿತಿಯಪ್ಪ. ಅವನ ಸೈಕಾಲಜಿ ಹಂಗಿದೆ, ಅವನ ಮನಸ್ಸು ಹಂಗಿದೆ, ಅವನ ಬುದ್ಧಿ ಹಂಗಿದೆ, ಅವನ ಶಕ್ತಿ ಹಂಗಿದೆ, ಅವನ ಪಾಡಿ ಹಂಗಿದ್ದಾನೆ, ಏರ್ಲಿ ಬಿಡು. ಯಾಗಿಲ್ಲ, ನಾವು ಚೇಂಜ್ ಮಾಡಬೇಕು, ನನ್ನಂಗೆ ಆಗ್ಬೇಕವ. ಇಲ್ಲೇ ಫೈಟ್ ಆಗೋದು, ಸೈಕಲಾಜಿಕಲ್ ಫೈಟ್ ಸ್ಟಾರ್ಟ್ ಆಗೋದೇ ಇಲ್ಲಿ. ಹೊರಗೆಲ್ಲ ಹಿಡಿದು ಮಾನಸಿಕ ಗೊಂದಲ, ಪಿತ್ತ, ಆಸಿಡಿಟಿ, ಯಾ ಏನೇನು ಏನೇನು ಬರ್ತಾವೆ ನೋಡು. ಎಸ್ ಎಸ್ ವೈದ್ಯ ಹೇಳ್ತಾರೆ ನೋಡು, 27 ಇಂದು ಎಸ್ ಎಸ್ ವೈ ಅಂದ್ಕೊಂಡು ಇನ್ನೂ ನೋಡ್ತೀನಿ ನಾನು. ಒಂದು 25-30 ಹೇಳ್ತಾರೆ, ನಿಮ್ಮ ನೆಗಡಿ, ಕೆಮ್ಮು, ಶೀತ, ಜ್ವರ, ಆ ರೋಗ, ಈ ರೋಗ, ಅಸ್ತಮಾ, ಅವೆಲ್ಲವನ್ನು ಗುಣ ಮಾಡಿಕೊಳ್ಳಬೇಕಾಗಿದ್ದಲ್ಲಿ ನೀವು ಈ ಏನಂದರೆ SSY ಏನು ಸಿದ್ಧ ಸಮಾಧಿ ಯೋಗವನ್ನು ಸೇರಿಕೊಳ್ರಿ. ನೀವು ಶ್ರೀ ಶ್ರೀ ಅಂತಾನೆ, ನಮ್ಮದನ್ನು ಸೇರಿಕೊಳ್ರಿ. ಆರ್ಟ್ ಆಫ್ ಲಿವಿಂಗ್, ಎಲ್ಲ ಟೆಕ್ನಿಕ್ ಓರಿಯೆಂಟೆಡ್ ಟ್ರಿಕ್ಕಿ ಪೀಪಲ್. ಏನಿಲ್ಲದ್ರೊಳಗೆ ನಿನ್ನ ಮನಸ್ಸು ಶಾಂತಿ ಇಟ್ಕೋ. ಹೆಂಗೆ ಶಾಂತಿ ಇಟ್ಕೋಬೇಕು? ಪ್ರತಿಕ್ರಿಯಾರಹಿತನಾಗಿರು. ಪ್ರತಿಕ್ರಿಯಾರಹಿತನ ಹೆಂಗಾಗಿರ್ಬೇಕು? ಅಲ್ಲಿರುವಂಥ ಲಿಮಿಟೇಷನ್ ಗುರುತಿಸು, ಅಲ್ಲಿರುವಂಥ ಪರಿಮಿತಿಯನ್ನು ಗುರುತಿಸು. ಎಲ್ಲದಕ್ಕೂ ಪರಿಮಿತಿ ಇದು, ಒಪ್ಕೋ. ಆ ಪರಿಮಿತಿಯನ್ನು ಗುರುತಿಸಿದ ನಂತರ ಅದಕ್ಕಾಗಿ ನೀ ಏನು ಮಾಡಬೇಕು ಅದನ್ನು ಮಾಡು. ಉಳಿದ ಎಲ್ಲ ಭಾವಗಳಲ್ಲಿ ಅಸಹಾಯಕ, ಕೈ ಎತ್ತಲಿಕ್ಕಲಿ. ಯಾವಾಗ ನೀ ಕೈ ಎತ್ತುತ್ತೀಯೋ ಆವಾಗ ಭಗವಂತನ ಸಮರ್ಪಣೆ ಆಯಿತು ಅಂತ ಅರ್ಥ. ಭಗವತ್ ಸಮರ್ಪಣೆ ಆಯಿತು, ಈಶ್ವರ ಭಾವ ಮೂಡ್ಬಿಡ್ತದೆ, ಈಶ್ವರನ ಜೊತೆ ಇದ್ದಾನೆ, ಶಾಂತನಾಗಿರ್ತೀಯ. ಇಷ್ಟೇ ಇದೆ ಅಪ್ಪ. ನೀನು ಗುರುತಿಸು, ನಿನ್ನ ಪರಿಮಿತಿಗಳನ್ನು ಗುರುತಿಸು. ಈ ಥರ ಮೃಷಾ ಜೀವನ ಮಾಡೋದ್ರಿಂದ ಯಾರೂ ಕೂಡ ಸಾಧ್ಯ ಸಿದ್ಧಿಯನ್ನು ಸಾರ್ಥಕತೆಯನ್ನು ಹೊಂದಲಿಕ್ಕೆ ಆಗೋದಿಲ್ಲ ಅಂತ ನಚಿಕೇತ ಹೋಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಬಹುದು. ಏನಂತೇಳಿ ಅವನ ಅಭಿಪ್ರಾಯ, ಪ್ರತಿಪಶ್ಯ ಅಪರೇ ಪ್ರತಿಪಶ್ಯ ಅನುಪಶ್ಯ ಪೂರ್ವೇ, ಪೂರ್ವೇ ಅನುಪಶ್ಯ, ಪೂರ್ವದಲ್ಲಿ ಇರುವವರನ್ನ ಸ್ಮರಿಸಿಕೋ, ಈಗಿರೋರು ಮುಂದಿರೋರನ್ನ ಪ್ರತಿಪಶ್ಯ ಲಕ್ಷ್ಮಟ್ಟು ನೋಡು, ಮತ್ತು ಇದ್ರ ಒಪ್ಕೋ. ಏನು ನಾವೆಲ್ಲ ಹುಟ್ಟುತ್ತೇವೆ, ಒಂದು ದಿವಸ ಸಾಯ್ತೇವೆ ಅಷ್ಟೇ, ಒಪ್ಕೋ. ಇದನ್ನು ಮಗ ಅಪ್ಪನಿಗೆ ಹೇಳ್ತಾನೆ. ಮಾರ್ಕಂಡೇನು ಹೆಂಗ ಮಾಡ್ತಾನೆ ಮಾರ್ಕಂಡೇಯ? ಆ ಮುದಿ ತಂದೆ ತಾಯಿಗಳು ಇವನು ತಾನು ಸಾಯ್ತಾನೆ ಅನ್ನೋದು ಗೊತ್ತಾಗ್ಬಿಡ್ತು ಅವರಿಗೆ. ಇವತ್ತಿಗೆ ಆಯುಷ್ಯ ಮುಗೀತು ಅಂತೇಳಿ ಶಿವರಾತ್ರಿ ಆ ದಿವಸ ಅಂತ ಹೇಳ್ತಾರೆ. ಸೊ ಅವನು ಹೇಳ್ತಾನೆ, ಘಟ ಒಡೆದು ಹೋಗ್ತದೆ, ನಾವೆಲ್ಲ ಘಟಗಳಿದ್ದಂತೆ, ಆದರೆ ಆಕಾಶ ಹಾಗೇ ಇರ್ತದೆ. ಅವ್ರ ಸುಂದರವಾದ ಉಪದೇಶವನ್ನು ಮಾರ್ಕಂಡೇಯ ಮಗ ಅಪ್ಪ ಅಮ್ಮನಿಗೆ ಉಪದೇಶ ಕೊಡ್ತಾನೆ.